ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಭಾನುವಾರ ಪರಮಾಂಸರು ತಮ್ಮ ಕೊಠಡಿಯ ಆಗ್ನೇಯ ವರಾಂಡದಲ್ಲಿ ರಾಖಾಲ, ಲಾಟು, ಮಾಸ್ಟರ್ ಮಾಷೆಯ ಹರೀಶನೆ ಮೊದಲಾದಂತಹ ಭಕ್ತರೊಡನೆ ಕುಳಿತಿದ್ದಾರೆ. ಗಂಟೆ ಈಗ ಬೆಳಗಿನ 9. ಮಾಸ್ಟರ್ ಗುರುಗೃಹದಲ್ಲಿ ವಾಸಿಸುವುದಕ್ಕೆ ಆರಂಭಿಸಿ ಆಗಲೇ 9 ದಿನ ಆಗಿಬಿಟ್ಟಿದೆ. ಕೊನ್ನಗರಕ್ಕೆ ಹೋಗಿದ್ದಂತಹ ಮನಮೋಹನ ಪ್ರಾತಃಕಾಲವೇ ಇಲ್ಲಿಗೆ ಬಂದಿದ್ದಾನೆ. ಆತ ಇಲ್ಲಿ ಸ್ವಲ್ಪ ಹೊತ್ತು ಇದ್ದು ಕಲ್ಕತ್ತಕ್ಕೆ ಹೋಗುವವನಿದ್ದಾನೆ. ಹಾಜರ ಪರಮಹಂಸರ ಹತ್ತಿರ ಕುಳಿತಿದ್ದಾನೆ. ಒಬ್ಬ ವೈಷ್ಣವ ಈಗ ಹಾಡುತ್ತಿದ್ದಾನೆ. ಆತ ಹಾಡಿದ ಹಾಡುಗಳಲ್ಲಿ ಒಂದರ ಮಾತೆತ್ತಿ ಪರಮಹಂಸರು ಹೇಳ್ತಾ ಇದ್ದಾರೆ, ಆ ಹಾಡು ನನಗಷ್ಟಾಗಿ ರುಚಿಸಲಿಲ್ಲ. ಹಿಂದಿನ ಕಾಲದ ಹಾಡುಗಳಲ್ಲಿ ಒಳ್ಳೆ ಸತ್ವ ಇದೆ. ಒಮ್ಮೆ ನಾನು ಪಂಚವಟಿಯಲ್ಲಿ ತೋತಾಪುರಿಯ ಎದುರಿಗೆ ಹಾಡಿದೆ, ಕೈದುಗಳು ಕೈದುಗಳು ಮನೆಯ ಸುತ್ತಲೂ ಮೃತ್ಯು ನಿಂತು ರಣಭೇರಿಯನ್ನು ಹೊಡೆಯುತ್ತಿದೆ ಎಂಬ ಹಾಡನ್ನ. ಮತ್ತೆ ನಾನು ಹಾಡಿದೆ, ನಾನಾರ ದೂಷಿಸಲಿ ನಾನೇ ತೋಡಿದ ಕೂಪದಾಳದಲ್ಲಿ ನಾನಾಗಿ ಮುಳುಗುತ್ತೇನು ನಾನಾರ ದೂಷಿಸಲಿ ಅಂತನೋ ಈ ಹಾಡನ್ನ ಹಾಡಿದೆ. ಹಾಡಿದ್ರಂತೆ ಅವರು ನಾನಾರ ದೂಷಿಸಲಿ ನಾನೇ ತೋಡಿದ ಕೂಪದಾಳದಲ್ಲಿ ನಾನಾಗಿ ಮುಳುಗುತ್ತೇನು ನಾನಾರ ದೂಷಿಸಲಿ ನಾನೇ ತೋಡಿದ ಕೂಪದಾಳದಲ್ಲಿ ನಾನಾಗಿ ಮುಳುಗುತ್ತೇನು ಅರಿವರ್ಗಗಳ ಹಿಡಿದು ನಿನ್ನ ಸುಕ್ಷೇತ್ರದಲ್ಲಿ ನಾನಿಗೆ ಬಾವಿಯನ್ನು ತೋಡಿರುವೆನು ಕಾಲರೂಪದ ಕರಿಯ ನೀರಿದ್ದು ನುಗ್ಗುತ್ತಿದೆ ತಡೆಯಲಿ ಹೇಳು ನಾನೇ ನನಗೆ ಹಾಗೆ ಹೇಗೆ ತಡೆಯಲಿ ಹೇಳು ಶ್ರೀರಾಮಕೃಷ್ಣರು. ತೋತಾಪುರಿ ಮಹಾಜ್ಞಾನಿ ಈ ಹಾಡು ಕೇಳಿ ಅವನಿಗೆ ಅರ್ಥವಾಗದೇ ಇದ್ರೂ ಪ್ರೇಮಾಶ್ರು ಸುರಿಸಲಾರಂಭಿಸಿದ ಅಂತಾರೆ ಶ್ರೀರಾಮಕೃಷ್ಣರು. ತೋತಾಪುರಿ ಹಿಂದಿವಾಲ, ಶ್ರೀರಾಮಕೃಷ್ಣರು ಹೇಳಿದ್ದು ಬಂಗಾಳಿಯಲ್ಲಿ, ಆದ್ರಿಂದ ಅವನಿಗೆ ಅರ್ಥವಾಗುವ ಸಂಭವ ಇರಲಿಲ್ಲ. ಅರ್ಥವಾಗದೇ ಇದ್ರೂ ಕೂಡ ಕಣ್ಣಲ್ಲಿ ನೀರು ತುಂಬಿ ಆನಂದಿಸ್ತಾ ಇದ್ದಂತೆ, ಪ್ರೇಮಾಶ್ರು ಸುರಿತಾ ಇದೆಯಂತೆ. ಪ್ರೇಮಾಶ್ರು ಭಾಷೆ ಅರ್ಥ ಆಗದಿದ್ರು ಭಾವ ಅರ್ಥವಾಗೋದಕ್ಕೇನು ಅಡ್ಡಿ ಇಲ್ಲ. ನಾವೀಗ ಹಾಡಿದಂತಹದ್ದು ಕನ್ನಡದಲ್ಲಿ, ಶ್ರೀರಾಮಕೃಷ್ಣ ಕನ್ನಡದಲ್ಲಿ ಹಾಡಿದ್ರೇನೋ, ಬಂಗಾಳಿ ಅವರು ಹಾಡಿದ್ದು. ಹಾಗಾದ್ರೆ ಆ ಬಂಗಾಳಿ ಹಾಡು ಹೇಗಿರುತ್ತೆ ಅಂತ ನೋಡೋದು ಬೇಡವೆ? ಪುಣ್ಯ ಕ್ಷೇತ್ರ ಮಧ್ಯೆ ಬಂಗಾಳಿಯಲ್ಲಿ ಮಾ ಅಂತ ಹೇಗೇ ಕರೆದ್ರೂ ಸರಿಯೇ, ಕೇಳುವವರ ಹೃದಯ ಕರಗಿ ಹೋಗಿಬಿಡುತ್ತೆ. ಅದರಲ್ಲೂ ತಪ್ಪನ್ನು ಒಪ್ಪಿಕೊಳ್ಳುವಂತಹ ಧಾಟಿಯಲ್ಲಿ ಅಮ್ಮನನ್ನು ಕರೆದು, ಅಮ್ಮ ನನ್ನ ತಪ್ಪಿಗೆಲ್ಲ ನಾನೇ ಕಾರಣ, ಈಗ ರಕ್ಷಣೆ ಮಾಡೋದು ಮಾತ್ರ ನಿನ್ನ ಜವಾಬ್ದಾರಿ, ನಾನು ತಪ್ಪು ಮಾಡಿದೆ ಅಂತ ಹಾಗೆ ನನ್ನನ್ನು ಕೈ ಬಿಡಬೇಡ, ಮೇಲೆತ್ತು ಅಂತ ಅಮ್ಮನನ್ನು ಕರೆದಾಗ ಆ ತೋತಾ ಪ್ರೀ ಪ್ರೇಮಾಶ್ರವನ್ನು ಸುರಿಸಲು ಆರಂಭಿಸಿದ ಅಂತ ಶ್ರೀರಾಮಕೃಷ್ಣ ಹೇಳಿದ್ರೆ ಏನು ಆಶ್ಚರ್ಯವಿದೆ ಅದರಲ್ಲಿ. ಭಗವತಿಯ ಸಂಬಂಧವಾದ ರಾಮಪ್ರಸಾದನ ಹಾಡುಗಳನ್ನು ನಾನು ಹಾಡಿದಾಗ ಪದ್ಮಲೋಚನ ಅಂತ ಹೇಳ್ತಕ್ಕಂತಹ ಪಂಡಿತ ಅವನು ಕೂಡ ಪ್ರೇಮಾಶ್ರು ಸುರಿಸಲಾರಂಭಿಸಿದ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಬಳಿಕ ಹೇಳ್ತಾರೆ ಆತ ನಿಜವಾಗಿಯೂ ಒಳ್ಳೆ ದೊಡ್ಡ ಪಂಡಿತ ಅಂತ. ಪಂಡಿತರನ್ನ ಶುಷ್ಕವಾದ ಮರದೋಪಾದಿಯಲ್ಲಿ ಕಾಣತಕ್ಕಂಥವರು ಶ್ರೀರಾಮಕೃಷ್ಣರು. ಕೇವಲ ಪಾಂಡಿತ್ಯ ಅಂತ ಇರತಕ್ಕಂಥದ್ದು ಒಣ ಪಾಂಡಿತ್ಯ ಅಂತಲೇ ಕರೆಸಿಕೊಳ್ಳುತ್ತೆ ಯಾವಾಗ ಅವನಲ್ಲಿ ಸಾಧನೆ ಇಲ್ವೋ ಆಗ. ಆಧ್ಯಾತ್ಮಿಕ ಸಾಧನೆಯನ್ನು ಕೈಕೊಂಡು ಭಗವಂತನನ್ನ ಪ್ರೇಮ ಭಾವದಿಂದ ಕರೆಯತಕ್ಕಂತಹ ಪಂಡಿತ ಯಾವನೇ ಇದ್ರೂ ಕೂಡ ಶ್ರೀರಾಮಕೃಷ್ಣರ ಆದರಕ್ಕೆ ಅವನು ಪಾತ್ರ. ಸಾಧನೆ ಮಾಡತಕ್ಕಂತಹ ಪಂಡಿತರೇನಾದರೂ ಸಿಕ್ಕಿದ್ರೆ ಅವರಿಗೆ ಕೈ ಮುಗಿತೇನೆ ನಾನು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಶಾಸ್ತ್ರಗಳಲ್ಲಿ ಏನೇನು ಅದ್ಭುತವಾದ ವಾಕ್ಯಗಳನ್ನೆಲ್ಲ ಬರೆದಿವೆಯೋ ಅವುಗಳದನುಸಾರವಾಗಿ ಸಾಧನೆಗಳು ಸಾಧನೆಯಲ್ಲೂ ಕೂಡ ನಿರುತ್ತವಾಗಿದ್ರೆ ಶ್ರೀರಾಮಕೃಷ್ಣ ಅವರಿಗೆ ಕೈ ಮುಗಿತಾರಂತೆ. ಸಾಧನೆಯೊಂದಿಗೆ ಶಾಸ್ತ್ರಜ್ಞಾನ, ಶಾಸ್ತ್ರಜ್ಞಾನದೊಂದಿಗೆ ಸಾಧನೆ ಸೇರಿದಾಗ ಚಿನ್ನದ ಗುಲಾಬಿಗೆ ಪರಿಮಳ ಬಂದಂತೆ. ಗುಲಾಬಿ ಹೂವಿನಲ್ಲಿ ಪರಿಮಳ ಇದೆ, ಒಂದೇ ದಿವಸಕ್ಕೆ ಬಾಡಿ ಹೋಗುತ್ತೆ. ಚಿನ್ನದ ಹೂವು ಎಷ್ಟು ದಿವಸ ಬೇಕಾದರೂ ಇರುತ್ತೆ, ಪರಿಮಳ ಇಲ್ಲ. ಆದರೆ ಅದೇ ಚಿನ್ನದ ಹೂವಿಗೆ ಪರಿಮಳ ಬಂದರೆ ಹೇಗಿರುತ್ತೋ ಅದೇ ರೀತಿಯಲ್ಲಿ ಸಾಧನೆ ಮಾಡಿದಂತಹ ಪಂಡಿತ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಆತ ಒಳ್ಳೆ ಪಂಡಿತ ಅಂತ. ಯಾತಕ್ಕೆ ಅಂತ ಹೇಳಿದ್ರೆ ಇವರು ಹಾಡಿದಂತಹ ಹಾಡಿಗೆ ಅವನು ಕಣ್ಣೀರು ಸುರಿಸಿದ್ನಲ್ಲ, ಇವರು ಹಾಡಿದಂತಹ ಹಾಡಿಗೆ ಅವನ ಹೃದಯ ಸ್ಪಂದಿಸಿತ್ತಲ್ಲ, ಹಾಗಾದ್ರೆ ಅವನ ಹೃದಯದಲ್ಲಿ ಸತ್ವ ಇದೆ ಅಂತ. ಹಾಗೆ ಮಾಸ್ಟರ್ ಮಹಾಶಯ ಮುಂದುವರಿಸ್ತಾನೆ ತನ್ನ ಬರವಣಿಗೆಯನ್ನ. ಮಧ್ಯಾಹ್ನದ ಊಟವಾದ ನಂತರ ಪರಮಹಂಸರು ಸ್ವಲ್ಪ ವಿಶ್ರಮಿಸಿಕೊಳ್ತಾ ಇದ್ದಾರೆ. ಮಾಸ್ಟರ್ ಮಹಾಶಯ ನೆಲದ ಮೇಲೆ ಕುಳಿತಿದ್ದಾನೆ. ನಹಬತ್ ಖಾನೆಯಿಂದ, ಅಂದ್ರೆ ಶಾರದಾದೇವಿಯವರು ವಾಸ್ತಾ ಇದ್ದಂತಹ ನಹಬತ್ ಖಾನೆಯಿಂದ ಬರ್ತಾ ಇದ್ದಂತಹ ಭಾಜನವನ್ನ ವಾದನವನ್ನ ಕೇಳ್ತಾ ಕೇಳ್ತಾ ಪರಮಹಂಸರು ಬಹಳವಾಗಿ ಆನಂದವನ್ನು ಸೂಚಿಸ್ತಾ ಇದ್ದಾರೆ. ಈಗ ಮಾಸ್ಟರಿಗೆ ವಿವರಿಸಿ ಹೇಳ್ತಾ ಇದ್ದಾರೆ, ಬ್ರಹ್ಮನೇ ಜೀವ ಜಗತ್ತು ಎಲ್ಲವೂ ಆಗಿದ್ದಾನೆ ಅಂತ. ಬ್ರಹ್ಮನೇ ಜೀವ ಜಗತ್ತು ಎಲ್ಲವೂ ಆಗಿದ್ದಾನೆ ಅಂತ ವಿವರಿಸಿ ಹೇಳ್ತಾ ಇದ್ದಾರಂತೆ ಶ್ರೀರಾಮಕೃಷ್ಣ. ಅದು ಹೇಗೆ ವಿವರಿಸಿರಬಹುದು, ಅದನ್ನು ಬರದೇ ಇಲ್ಲ ಅವನು, ಎಷ್ಟು ಅಂತ ಬರೀದಕ್ಕಾಗುತ್ತೆ. ಪರಬ್ರಹ್ಮ ವಸ್ತು ಅಂದ್ರೆ ಆಕಾಶದ ಉಪಾಧಿಯಲ್ಲಿ, ಅದನ್ನು ಕಂಡವರಿಲ್ಲ, ಕೇಳಿದವರಿಲ್ಲ, ಮೂಸಿದವರಿಲ್ಲ, ಮುಟ್ಟಿದವರಿಲ್ಲ. ಮೂಸುವುದಕ್ಕೆ, ಮುಟ್ಟುವುದಕ್ಕೆ, ಕಾಣುವುದಕ್ಕೆ, ಕೇಳುವುದಕ್ಕೆ, ಅನುಕೂಲಕ್ಕೆ ಬರಲಿ, ಅನುಭವಕ್ಕೆ ಬರಲಿ ಅಂತ ಅನ್ನೋ ದೃಷ್ಟಿಯಿಂದ ಅದೇ ಪರಮಾತ್ಮ ಜೀವ ಜಡ ವಸ್ತು ಆಗಿದ್ದಾನಂತೆ. ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪ ಅಭ್ಯ ಪೃಥಿವೀ ಪೃಥಿವ್ಯಾಂ ಓಷಧಯ ಓಷಧೀಭ್ಯೋನ್ನ ಅನ್ನಾತ್ ಪುರುಷ. ಪುರುಷ ಅಂದ್ರೆ ಜೀವ ಜಗತ್ತುಗಳು, ನಾವುಗಳೆಲ್ಲ ಎಲ್ಲಿಂದ ಬಂದವು? ಆಕಾಶದಿಂದ ವಾಯು ಉತ್ಪನ್ನವಾಯಿತಂತೆ, ವಾಯುವಿನಿಂದ ಅಗ್ನಿ ಉತ್ಪನ್ನವಾಯಿತಂತೆ, ಅಗ್ನಿಯಿಂದ ನೀರು ಉತ್ಪನ್ನವಾಯಿತಂತೆ, ನೀರಿನಿಂದ ಭೂಮಿ ಉತ್ಪನ್ನವಾಯಿತಂತೆ, ಭೂಮಿಯಿಂದ ವನಸ್ಪತಿಗಳು ಉತ್ಪನ್ನವಾದವಂತೆ, ವನಸ್ಪತಿಯಿಂದ ಅನ್ನ ಉತ್ಪತ್ತಿಯಾಯಿತಂತೆ, ಅನ್ನದಿಂದ ಪುರುಷ ಉತ್ಪನ್ನನಾದಂತೆ. ಈ ರೀತಿಯಲ್ಲಿ ಕ್ರಮಾಗತವಾಗಿ ಅದೇ ಪರಬ್ರಹ್ಮ ವಸ್ತು ಮೊದಲು ಆಕಾಶವಾಗಿ ಸೃಷ್ಟಿಯಾಗಿ, ತಾನೇ ಸೃಷ್ಟಿಯಾಗಿ, ಆಕಾಶದಿಂದ ತಾನೇ ಗಾಳಿಯಾಗಿ, ಆ ಗಾಳಿಯಿಂದ ತಾನೇ ಬೆಂಕಿಯಾಗಿ, ಆ ಬೆಂಕಿಯಿಂದ ತಾನೇ ನೀರಾಗಿ, ಆ ನೀರಿನಿಂದ ತಾನೇ ಭೂಮಿಯಾಗಿ, ಆ ಭೂಮಿಯಿಂದ ತಾನೇ ವನಸ್ಪತಿಯಾಗಿ, ಆ ವನಸ್ಪತಿಯಿಂದ ತಾನೇ ಅನ್ನವಾಗಿ, ಆ ಅನ್ನ ತಿನ್ನೋದಕ್ಕೆ ತಾನೇ ಮನುಷ್ಯನಾಗಿ ಸೃಷ್ಟಿಯಾದ. ಈಗ ಮಾತ್ರ ಮನುಷ್ಯ ಮನುಷ್ಯನ ತಿಂತ ಇದ್ದಾನೆ. ಅದು ಭಗವಂತ ತಿಂದು ತಿಂದು ತಿಂದು ತಿಂದು ಅದ್ಯತೆ ಇತ್ತೀಚ ಭೂತಾನಿ ಅಂತಲೇ ಇದೆ. ಒಬ್ಬರನ್ನೊಬ್ಬರು ತಿಂದ್ಕೊಂಡು ಬದುಕುವಂತಹದ್ದು ಅಂತಲೇನೆ ಉಪನಿಷತ್ತು ಹೇಳಿದೆ. ಈ ರಹಸ್ಯವನ್ನೇನಾದರೂ ನಮ್ಮ ಜನಗಳಿಗೆ ಹೇಳ್ಕೊಟ್ರೆ ಮತ್ತಿನ್ನೇನು, ಉಪನಿಷತ್ ಮೇಲೆ ಇದೆ ಒಬ್ಬರನ್ನೊಬ್ಬರು ತಿಂದ್ಕೊಂಡೇ ಬದುಕುವುದು ಅಂತ. ತಿನ್ನೋಣ ಅಂತ ಈಗ ಉದ್ದುದ್ದಕ್ಕೆ ನುಂಗ್ತಾ ಇದ್ರು, ಇನ್ಮೇಲೆ ಅಡ್ಡಕ್ಕೆ ನುಂಗ್ತಾರೆ ಅಷ್ಟೇನೆ. ಪರಮಾತ್ಮನೇ ಈ ರೀತಿಯಲ್ಲಿ ಆಗಿದ್ದಾನೆ. ಅವನು ಒಬ್ಬನೇ ಇದ್ದು ಆಕಾಶದ ಉಪಾಧಿಯಲ್ಲಿ ಒಬ್ಬನೇ ಇದ್ದು ಬೇಜಾರವಾಯಿತಂತೆ. ಸೋ ಕಾಮಯತ ಬಹುಶ್ಯಾಂ ಪ್ರಜಾಯೇತಿ, ಅವನು ಭಾವಿಸಿದನಂತೆ, ಏನಪ್ಪ ಒಬ್ಬನೇ ಇದ್ದೇನ್ ಮಾಡೋದು ಅಂತ ಅನೇಕವಾದನಂತೆ. ಈ ರೀತಿಯಲ್ಲಿ ಅನೇಕವಾಗಿದ್ದು ಇದ್ಕೊಂಡು ಅವನು ಆಟವಾಡ್ತಾ ಇದ್ದಾನೆ. ನಮ್ಗೇನಪ್ಪ, ನಮ್ಗೇನು ಕಷ್ಟ ಇಲ್ಲ, ಏನೇನು ಕಷ್ಟಗಳೆಲ್ಲ ಪಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಳ್ತೀವೋ ಅದೆಲ್ಲ ಪರಮಾತ್ಮನ ಕಷ್ಟ, ಯಾಕೆಂದ್ರೆ ಅವನೇ ಇದೆಲ್ಲ ಆದದ್ದು. ಆದ್ರೆ ನಾವೇನ್ ಮಾಡಿದ್ದೇವೆ, ಮರೆತು ಬಿಟ್ಟು ಇದೆಲ್ಲ ನಂದು ಅಂತ ತಿಳ್ಕೊಂಡ್ಬಿಟ್ರು. ಯಾವಾಗ ನಂದು ಅಂತ ತಿಳ್ಕೊಂಡ್ಬಿಟ್ವೋ ಸುಖದೊಂದಿಗೆ ಕಷ್ಟಗಳು ಕೂಡ ನಂದು ಅಂತ ಆಗಿಬಿಡುತ್ತೆ. ಇಷ್ಟೇ ಅಲ್ಲಿರೋದು. ಈ ರೀತಿಯಲ್ಲಿ ಈ ಆ ಪರಬ್ರಹ್ಮ ವಸ್ತು ಅಂತ ಹೇಳ್ತಕ್ಕಂಥದ್ದೇ ಜೀವ ಜಗತ್ತಾಗಿದೆ ಅಂತ ಅನ್ನೋದನ್ನು ವಿವರಿಸಿದ್ರಂತೆ. ಹಾಗ್ಯಾಕಿರ್ಬೋದು ವಿವರಿಸಿರ್ಬೋದು ಅದನ್ನ ಅಂದ್ರೆ, ಇಲ್ಲಿ ನಾವೇನ್ ಕಾಣ್ತೇವೋ ಅದನ್ನ ಪರಬ್ರಹ್ಮ ದೃಷ್ಟಿಯಿಂದ ಕಾಣೋದಕ್ಕೆ ಕಲೀಲಿ ಅವನು ಅಂತ ಅಷ್ಟೇ. ಇನ್ನೇನಿಲ್ಲ, ನಾವು ಮನುಷ್ಯರನ್ನ ಮನುಷ್ಯರಾಗಿ ಕಂಡು ಅವನು ಇವನನ್ನ ಗುದ್ದುತ್ತೇವೆ, ಇವನನ್ನು ಅವನನ್ನ ಒದಿತೇವೆ ತಾನೆ. ನಾವು ಮನುಷ್ಯರಾಗಿ ಪರಸ್ಪರರನ್ನ ಕಂಡುದರಿಂದ ಈ ರೀತಿಯ ತಿಕ್ಕಾಟಗಳು. ಮನುಷ್ಯರನ್ನ ಪರಮಾತ್ಮನ ಇನ್ನೊಂದು ರೂಪ ಅಂತ ಹೇಳಿದಾಗ ತಿಕ್ಕಾಟ ಇರೋದಿಲ್ಲ, ಆನಂದದ ಅಪ್ಪುಗೆಗಳು ಇರುತ್ತವೆ, ಪರಸ್ಪರ ಸಾಮರಸ್ಯ ಉಂಟಾಗುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾರೋ ಒಬ್ರು ಒಂದು ಊರಿನ ಸಂಬಂಧವಾಗಿ ಹೇಳಿದ್ರು, ಅಲ್ಲಿ ಭಗವನ್ ನಾಮದ ಶಬ್ದವನ್ನೇ ಕೇಳೋ ಹಾಗಿಲ್ಲ ಅಂತ. ಆ ಮಾತುಗಳು ಆತನ ಬಾಯಿಯಿಂದ ಹೊರಡುವುದೇ ತಡ ಭಗವಂತನೇ ಎಲ್ಲ ಜೀವಿಗಳಾಗಿರುವುದನ್ನ ಕಂಡೆ. ಅವು ಸಚ್ಚಿದಾನಂದ ಸಾಗರದಲ್ಲಿ ಎದ್ದಿರುವ ಅಸಂಖ್ಯ ಗುಳ್ಳೆಗಳೋ ಅಥವಾ ಪ್ರತಿಬಿಂಬಗಳೋ ಏನೋ ಎಂಬಂತೆ ಕಂಡುಬಂದವು ಅಂತ. ನೋಡಿ, ಯಾವುದೋ ಮಾತನ್ನು ಕೇಳಿದ್ದಕ್ಕೆ ಇವರಿಗೆ ಅರ್ಥ ಆಗುವ ಬಗೆ ನೋಡಿ. ಯಾವುದೋ ಊರಿನಲ್ಲಿ ಭಗವನ್ ನಾಮದ ಶಬ್ದವನ್ನೇ ಕೇಳೋ ಹಾಗಿಲ್ವಂತೆ ಅಂದ್ರೆ ಏನರ್ಥ? ಅದನ್ನು ಆಡುವವರೇ ಇಲ್ವಂತೆ, ಭಗವಂತನ ವಿಚಾರ ಎತ್ತಿ ಆಡುವವರೇ ಇಲ್ವಂತೆ ಅಂತ ಅವನು ಒಬ್ಬ ಹೇಳಿದಂತೆ. ಹೇಳಿದ ತಕ್ಷಣ ಇವರಿಗೂ ಅನಿಸಿದ್ದೇನು? ಭಗವಂತನೇ ಎಲ್ಲಾ ಜೀವಿಗಳು ಆಗಿ, ಅಂದ್ರೆ ದೇವರಿಲ್ಲ ಅಂತ ಹೇಳುವವನು ಕೂಡ ಅವನೇ ಆಗಿದ್ದಾನೆ. ದೇವರಿದ್ದಾನೆ ಅಂತ ಹೇಳುವವನೇ ಅವನು, ಅವನೇ ಅದೇ ದೇವರೇ. ದೇವರಿಲ್ಲ ಅಂತ ಹೇಳುವವನೇ ಅವನು, ಅದೇ ದೇವರೇ. ದೇವರ ಕುರಿತಾಗಿ ಮಾತನಾಡದೇ ಇರತಕ್ಕಂತ ಆ ಗ್ರಾಮವನ್ನು ಸೃಷ್ಟಿ ಮಾಡಿದವನೇ ಅವನು, ಅವನೇ. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣಿಗೆ ಅಭಿಪ್ರಾಯವಾಗುತ್ತೆ. ಎಲ್ಲೆಲ್ಲಿ ಏನೇನು ಹತ್ಯಾಕಾಂಡಗಳಾಗುತ್ತವೋ ಅದೆಲ್ಲವೂ ಪರಮಾತ್ಮನ ಇಚ್ಛೆ, ಪರಮಾತ್ಮನೇ ಅದೆಲ್ಲ ಆಗಿದ್ದಾನೆ ಅಂತ. ಮೊನ್ನೆ ಒಂದು ಭೂಕಂಪ ಆಯ್ತಲ್ಲ, ಅದು ಕೂಡ ಪರಮಾತ್ಮನೇ ಮಾಡಿತ್ತು. ಇಲ್ದಿದೆ ಯಾರು? ಸದ್ದಾಮ್ ಹುಸೇನ್ ಮಾಡಿದ್ದ. ಅವನು ಮಾಡಿದಾಗ ಬೈದ್ರು ಬೈದ್ರು ಬೈದ್ರು ಬೈದ್ರು ಜನ. ಈಗ ಯಾರಿಗೆ ಬೈತಾರೆ? 30 ಹೈಡ್ರೋಜನ್ ಬಾಂಬ್ ಆ ನಾಗಸಾಕಿಗಳ ಮೇಲೆ ಒಂದೇ ಬಾಂಬ್ ಹಾಕಿದ್ದಕ್ಕೆ ಅಂತ ಅನಾಹುತ ಆಯ್ತು. ಅಂತ 30 ಬಾಂಬ್ ಹಾಕಿದ್ರೆ ಎಷ್ಟು ಅನಾಹುತ ಆಗಬೇಕು ಅಷ್ಟು ಅನಾಹುತ ಆಗಿದೆ ಅಂತ ಬಂದಿದೆ ವರ್ತಮಾನ. ಅಷ್ಟು ಎಲ್ಲ ಅಡಿ ಮೇಲೆ ಆಗಿಬಿಟ್ಟಿದೆ. ಎಷ್ಟು ಜನ ಋಷಿಮುನಿಗಳು ಎಲ್ಲ ಅಲ್ಲಿ ಎಲ್ಲ ಓಡಾಡ್ತಾ ಇದ್ದಾರೆ, ಸಾಧನಾ ಪರರಾಗಿ ಇದ್ದಾರೆ. ಉತ್ತರ ಕಾಶಿ, ಉತ್ತರ ಕಾಶಿ ಹೆಸರತಕ್ಕಂತಹ ಪ್ರದೇಶ, ಅದನ್ನು ಉತ್ತರ ಕಾಶಿ ಅಂತ ಕರೆಯಲಾಗಿದೆ. ಪವಿತ್ರವಾದ ಕ್ಷೇತ್ರ, ಸಾಧು ಸನ್ಯಾಸಿಗಳು ಇವತ್ತು ಕೂಡ ಬಹಳ ಜನ ಇದ್ದಾರೆ. ಎಷ್ಟು ಜನ ಒಳಗಡೆ ಸೇರಿ ಹೋದ್ರೂ ಶಾಶ್ವತವಾಗಿ ಅಲ್ಲಿ ಸಮಾಧಿಸ್ಥರಾಗಿದ್ದಾರೆ ಅಂತ ಹೇಳ್ಬಹುದು. ನಿನ್ನೆ ತಾನೇ ಒಬ್ಬರು ಹೆಂಗಸು ಬಂದು, ಸ್ವಾಮೀಜಿ ಭಗವಂತನ ಕೃಪೆಯಿಂದ ನನ್ನ ಮಕ್ಕಳು ಬದುಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರು. ನಿಜ, ಭಗವಂತನ ಕೃಪೆಯಿಂದಲೇ ಬದುಕಿದ್ದು, ಭಗವಂತನ ಕೃಪೆಯಿಂದಲೇ ಅವರೆಲ್ಲ ಭೋಗತಾ ಆದದ್ದು. ಭಗವಂತನ ಕೃಪೆ ಬಿಟ್ಟು ಇನ್ನೇನಿದೆ ಈ ಜಗತ್ನಲ್ಲಿ? ನಾನು ಕೂಡ ಭಗವಂತನ ಕೃಪೆಯಿಂದಲೇ ಇವತ್ತು ಇಲ್ಲಿ ಕೂತ್ಕೊಂಡು ಉಪನ್ಯಾಸ ಮಾಡ್ತಾ ಇದ್ದೇನೆ. ಯಾವುದಕ್ಕೆ ಅಂತ ಹೇಳಿದ್ರೆ, ಸುಮಾರು 5-6 ತಿಂಗಳ ಹಿಂದೆಯೇ ಸಂಕಲ್ಪ ಮಾಡಿದ್ದೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳು ರಜೆ ತೆಗೆದುಕೊಂಡು ಹೊರಟೋಗಿ ತಿರ್ಬೇಕು, ಅಲಕ್ ನಿರಂಜನಾಗಿ ತಿರುಗಾಡ್ತಾ ಇರಬೇಕು. ಸೆಪ್ಟೆಂಬರ್ನಲ್ಲಿ ತೀರ್ಥಯಾತ್ರೆಗಳನ್ನು ಮಾಡಿಕೊಂಡು ಅಕ್ಟೋಬರ್ದಲ್ಲಿ ಆ ಹಿಮಾಲಯ ಪ್ರದೇಶದಲ್ಲಿ ಮಾಯಾವತಿಯಿಂದ ಅಲ್ಮೋರದವರೆಗೆ ಸಂಚಾರ ಮಾಡಬೇಕು. ಅಲ್ಲಿ ಶಾಂತವಾಗಿ ಆ ಹಿಮವಂತನ ಮಡಿಲಿನಲ್ಲಿ ಇರಬೇಕು ಅಂತ ಅಪೇಕ್ಷೆ ಮಾಡಿದ್ದೆ. ಇದೇ ಅಕ್ಟೋಬರ್ ನಾನು ಅಲ್ಲಿ ಇರಬೇಕಾಗಿತ್ತು. ಅಲ್ಲಿ ಇದ್ಬಿಟ್ಟಿದ್ರೆ ಅಲ್ಲೇ ಇದ್ಬಿಡ್ತಿದ್ನೋ ಏನೋ, ಯಾರಿಗೆ ಗೊತ್ತು? ಅಥವಾ ಭಗವಂತನ ಕೃಪೆಯಿಂದ ಒಂದು ದಿವಸ ಮೊದಲೇ ಅಲ್ಲಿಂದ ಹೊರಟು ಇದ್ ಕಡೆ ಬರ್ತೇನೆ ಅಂತೂ ಆಲೋಚನೆ ಮಾಡ್ತಾ ಇದ್ದೆ ನಾನು. ಪ್ರತಿಯೊಂದು ಭಗವಂತನ ಇಚ್ಛೆ, ಯಾವುದನ್ನು ಕೂಡ ಭಗವಂತನ ಇಚ್ಛೆ ಅಂತ ನಾವು ಅಲ್ಲಗಳಿದಕ್ಕೆ ಆಗೋದೇ ಇಲ್ಲ. ಮನುಷ್ಯ ಭೂಕಂಪ ಆಗಿ ಸಾಯಲಿ, ರೋಗ ಬಂದು ಸಾಯಲಿ, ವಯಸ್ಸಾಗಿ ಸಾಯಲಿ, ಸಾಯೋದಿದ್ದೇ ಇದೆ. ಆತರ ನಿಯಮ ಮಾಡಿ ಇಟ್ಟಿದ್ದಾನ ಅವನು. ಪರಮಾತ್ಮನ ಸೃಷ್ಟಿಯಲ್ಲಿ ಎಲ್ಲವೂ ಇವೆ, ಸುಖವೂ ಇದೆ ದುಃಖವೂ ಇದೆ. ಆದ್ರಿಂದ ಆ ದೃಷ್ಟಿಯಿಂದ ತೆಗೆದುಕೊಳ್ಬೇಕು, ಮತ್ತು ಇರ್ತಕ್ಕಂಥ ವ್ಯಕ್ತಿಗಳೆಲ್ಲ ಯಾವ ತರ ಇದ್ದಾರೆ, ಬೊಂಬೆಗಳ ಉಪಾಧಿಯಲ್ಲಿ ಇದ್ದಾರೆ ಅಂತ ಅನ್ನೋದಾಗಿ ತನ್ನ ಕಂಡು ಬಂತು ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಅಸಂಖ್ಯಾತವಾದ ನೀರ್ಗುಳ್ಳಿಗಳು ಎಂಬಂತೆ ಕಂಡು ಬಂತು ಅಂತ ಅದು ಕೂಡ ಹೇಳ್ತಾರೆ. ಬಳಿಕ ಹೇಳ್ತಾರೆ, ಕೆಲವು ಸಲ ನನಗೆ ಕಾಣುತ್ತೆ ಜೀವಗಳು ಸಚ್ಚಿದಾನಂದದ ಅಸಂಖ್ಯ ಗುಳಿಗೆಗಳು ಎಂಬಂತೆ ಕಂಡು ಬರುತ್ತವೆ ಅಂತ. ಗುಳಿಗೆ ಗುಳಿಗೆ ಮಾತ್ರ ಇದ್ದಾಗೆ. ಒಮ್ಮೆ ನಾನು ಕಾಮಾರ್ಪುರದಿಂದ ಬರ್ದ್ವಾನ್ ಅನ್ನೋಲ್ಲಿಗೆ ಹೋಗ್ತಾ ಇದ್ದೆ. ಒಂದು ಜಾಗಕ್ಕೆ ಹತ್ತಿರ ಇದ್ದಂತಹ ಒಂದು ಹುಲ್ಲುಗಾವಲಿಗೆ ಓಡೋದಕ್ಕೆ ಶುರು ಮಾಡಿದೆ. ಜೀವಿಗಳು ಯಾವ ರೀತಿಯಾಗಿ ಅಲ್ಲಿ ತಿಂದು ಬದುಕೊಂಡಿವೆ ಅನ್ನೋದನ್ನ ನೋಡೋಣ ಅಂತ. ಅಲ್ಲಿಗೆ ಹೋಗಿ ನೋಡ್ತೇನೆ, ಆ ಬಯಲಿನಲ್ಲೆಲ್ಲ ಇರುವೆ ಓಡಾಡ್ತಾ ಇವೆ. ಇಡೀ ಪ್ರದೇಶ ಚೈತನ್ಯಮಯವಾಗಿರುವಂತೆ ಕಂಡಿತು ಅಂದ್ರು. ಆ ಮೈದಾನದಲ್ಲಿ ಬರೀ ಹಸುಕರುಗಳು ಮಾತ್ರ ಅಲ್ಲ, ಲಕ್ಷೋಪಲಕ್ಷ ಇರುವೆಗಳು ಓಡಾಡ್ತಾ ಇವೆಯಂತೆ. ಅವುಗಳನ್ನೆಲ್ಲ ಕಂಡು ಚೈತನ್ಯಮಯವಾಗಿ ಅವುಗಳೆಲ್ಲ ಭಾಸವಾದುವಂತೆ. ಒಂದೊಂದು ಇರುವೆಲ್ಲೂ ಕೂಡ ಅದೇ ಚೈತನ್ಯವೇ ಇರತಕ್ಕಂಥದ್ದು. ಗಿಡಮರ ಬಳ್ಳಿಗಳಲ್ಲೂ ಕೂಡ ಅದೇ ಚೈತನ್ಯವೇ ಇರತಕ್ಕಂಥದ್ದು. ಕಾಣುವವರಿಗೆ ಚೈತನ್ಯ, ಬಾಕಿ ಉಳಿದವರಿಗೆ ಜಡ. ಕಾಣುವ ದೃಷ್ಟಿ ಅವರಿಗೆ ಬೆಳೆದಿದೆ, ಅವರು ಹೇಳುವುದನ್ನು ಕೇಳಿ ನಾವು ತಿಳಿದುಕೊಳ್ಬೇಕು ಮತ್ತು ಭಾವಿಸಬೇಕು. ಈಗ ಹಾಜರ ಕೊಠಡಿಯನ್ನು ಪ್ರವೇಶಿಸಿ ನೆಲದ ಮೇಲೆ ಕುಳಿತುಕೊಂಡಿದ್ದಾನೆ ಶ್ರೀರಾಮಕೃಷ್ಣರು. ಇನ್ನು ಕೆಲವು ವೇಳೆ ನನಗೆ ಕಾಣುತ್ತೆ ಜೀವಿಗಳು ಹಲವು ಬಗೆಯ ದಳಗಳುಳ್ಳ ಹೂವುಗಳ ಹಾಗೆ, ಮತ್ತು ಕೆಲವು ವೇಳೆ ಕೆಲವು ದೊಡ್ಡ ದೊಡ್ಡ ಚಿಕ್ಕ ಚಿಕ್ಕ ಗುಳ್ಳಿಗಳು ಏನೋ ಎಂಬಂತೆ ಕಾಣುತ್ತದೆ ಅಂತ. ಇದೆಲ್ಲ ಶ್ರೀರಾಮಕೃಷ್ಣಿಗೆ ನಮ್ಮಂತವ್ರನ್ನ ಕಂಡಾಗ ಉಂಟಾಗತಕ್ಕಂಥ ಭಾವನೆ. ಈ ರೀತಿಯಾಗಿ ಪರಮಹಂಸರು ತಮ್ಮ ದಿವ್ಯ ದರ್ಶನಗಳ ಸಂಬಂಧವಾಗಿ ವಿವರಿಸ್ತಾ ಇದ್ದ ಹಾಗೆ ಭಾವಾವಿಷ್ಟರಾಗಿ ಹೇಳ್ತಾ ಇದ್ದಾರೆ, ನಾನು ಆಗಿದ್ದೇನೆ, ನಾನು ಬಂದಿದ್ದೇನೆ ಹೀಗೆ ಅಂತ ಹೇಳಿದೊಡನೆಯೇ ಸಮಾಧಿಸ್ಥರಾಗ್ಬಿಟ್ರು ಅಂತ ಬರೀತಾನೆ ಮಾಸ್ಟರ್ ಮಹಾಶಯ. ನಾನು ಆಗಿದ್ದೇನೆ, ನಾನು ಬಂದಿದ್ದೇನೆ, ಆ ಮಾತು ಹೇಳಿ ಇವರು ಸಮಾಧಿಸ್ಥರಾಗುವುದಕ್ಕೆ ಏನಿದೆ ಅದರಲ್ಲಿ? ನಾನು ಆಗಿದ್ದೇನೆ, ಅಹಮಸ್ಮಿ ಪ್ರಥಮ ಜಾರತಾಸ್ಯ ಅಂತ ದೈತ್ರಿ ಉಪನಿಷತ್ ಹೇಳುತ್ತೆ. ಅನುಭವ ಆದಾಗ ನಾನೇ ಎಲ್ಲವೂ ಆಗಿದ್ದೇನೆ, ನಾನು ಬಂದಿದ್ದೇನೆ, ನಾನೇ ಇದೆಲ್ಲವೂ ಆಗಿ ಇದನ್ನ ಅನುಭವಿಸುವುದಕ್ಕೆ ಆಸ್ವಾದಿಸುವುದಕ್ಕೆ ನಾನು ಬಂದಿದ್ದೇನೆ. ನಮ್ಮನ್ನೆಲ್ಲ ನೋಡಿಕೊಂಡು ಹೋಗೋದಕ್ಕೆ ಶ್ರೀರಾಮಕೃಷ್ಣ ಆಗಮನವಾಗಿದೆಯಂತೆ. ಸ್ವಯಂ ತಾವೇ ಇದೆಲ್ಲವೂ ಆಗಿರುವಂತೆ ಅವರಿಗೆ ಸ್ಫುರಣೆ ಆಗ್ತಾ ಇದೆ, ಸ್ಫುರಣೆ. ದೇವಿಸ್ತುತಿ, ದೇವಿಸ್ತುತಿ. ತಾನೇ ಎಲ್ಲವೂ ಆಗಿರುವಂತೆ ಅವರಿಗೆ ಸ್ಫುರಣೆ ಆಗ್ತಾ ಇದೆ. ಆತ್ಮ ಸಾಕ್ಷಾತ್ಕಾರ ಆದವರಿಗೂ ಇದೇ ಸ್ಫುರಣೆ ಆಗುತ್ತೆ. ಸಾಮಾನ್ಯ ಜೀವಿಗಳಿಗೆ ಆತ್ಮ ಸಾಕ್ಷಾತ್ಕಾರವಾದ್ರೆ ಆ ಸ್ಫುರಣೆ ಆಗುತ್ತೆ, ಆದರೆ ಅವರು ಅವತಾರ ಪುರುಷ ಆಗೋದಕ್ಕೆ ಸಾಧ್ಯವಿಲ್ಲ. ಆ ಅನುಭವ ಮಾತ್ರ ಏನು ಕಡಿಮೆ ಇದಲ್ಲ, ಅನುಭವದಲ್ಲಿ ವ್ಯತ್ಯಾಸವಿಲ್ಲ. ಆದರೆ ಹಸನ್ಮುಖರಾಗಿ ಶೂನ್ಯ ದೃಷ್ಟಿಯುಳ್ಳವರಾಗಿದ್ದಾರೆ. ಕೊಠಡಿಯಲ್ಲಿ ಇನ್ನೂ ಸುತ್ತಾಡುತ್ತಲೇ ಹೇಳ್ತಿದ್ದಾರೆ, ನಾನು ಆ ಆಲದ ಮರದ ಕೆಳಗೆ ಇರುವ ಪರಮಹಂಸರನ್ನು ನೋಡಿದೆ. ಆತ ಈ ರೀತಿಯಾಗಿ ನಗ್ತಾ ಸುತ್ತಾಡುತ್ತಿದ್ದ. ನನಗೂ ಅದೇ ಅವಸ್ಥೆ ಬಂದ್ಬಿಟ್ಟಿದೆ ಅಂತ ಕಾಣುತ್ತೆ. ಇನ್ನೊಬ್ಬ ಪರಮಹಂಸ ಆ ದಕ್ಷಿಣೇಶ್ವರದಲ್ಲಿ ಇದೇ ಭಾವದಿಂದ ನರ್ತನ ಮಾಡ್ತಾ ಇದ್ದಂತೆ. ಅದನ್ನು ಇವರು ಕಂಡುಕೊಂಡು ಹೇಳ್ತಾರೆ, ನನಗೂ ಅದೇ ಭಾವ ಬಂದಿದೆ ಅಂತ. ನೋಡಿ, ಆ ಪರಮಹಂಸ ಒಬ್ಬ ಇದ್ದ ಅಲ್ಲಿ, ಇನ್ನೊಬ್ಬ ಪರಮಹಂಸ ಇದ್ದ ಅಲ್ಲಿ. ಶ್ರೀರಾಮಕೃಷ್ಣರ ಜೀವಿತಾವಧಿಯಲ್ಲಿ ಅಂತಂತಹ ಪರಮಹಂಸರು ಸಾಲು ಸಾಲಾಗಿ ಬಂದು ಹೋದರು. ತೋತಾಪುರಿಯು ಕೂಡ ಅಂತ ಪರಮಹಂಸರಲ್ಲೊಬ್ಬ. ಇನ್ನೊಬ್ಬ ಜ್ಞಾನಿ ಅಲ್ಲಿಗೆ ಬಂದಿದ್ದಲ್ಲ, ಪಿಶಾಚವತ್ ಇದ್ದಂತಹ ಜ್ಞಾನಿ. ಆ ದೇವಾಲಯದಲ್ಲಿ ಊಟ ಮಾಡಿದಂತಹ ಎಲೆಗಳನ್ನು ಹೊರಗಡೆ ಹಾಕಿದ್ರೆ, ನಾಯಿಗಳು ಅವುಗಳನ್ನು ತಿಂತಾ ಇದ್ರೆ, ಅದರಲ್ಲಿ ಇದ್ದುದನ್ನು ತಿಂತಾ ಇದ್ರೆ, ಈ ಜ್ಞಾನಿ ಆ ನಾಯಿಗಳನ್ನು ತಬ್ಬಿಕೊಂಡು ಅವುಗಳೊಂದಿಗೆ ಇವನು ಊಟ ಮಾಡ್ತಾ ಇದ್ದಾನೆ. ಇದನ್ನು ನೋಡಿದಂತಹ ಶ್ರೀರಾಮಕೃಷ್ಣರು ದಿಗ್ಭ್ರಾಂತರಾಗ್ತಾರೆ. ಅವರು ದಿಗ್ಭ್ರಾಂತವರಾದದ್ದನ್ನ ಕಂಡು ಈ ಜ್ಞಾನಿ ಗಹಗಹಿಸಿ ನಗ್ತಾ ಹೇಳ್ತಾನೆ, ಈ ರೀತಿಯಲ್ಲೂ ಆಗುತ್ತೆ, ಹೀಗೂ ಆಗುತ್ತೆ. ಅಂದ್ರೆ ಆತ್ಮಜ್ಞಾನ ಅಂತ ಹೇಳತಕ್ಕಂತಹದ್ದು ಸಂಭವಿಸಿದಾಗ ಈ ಸ್ಥಿತಿಯು ಕೂಡ ಬರುತ್ತೆ, ಪಿಶಾಚವತ್ ಇರತಕ್ಕಂತಹ ರೀತಿಯು ಕೂಡ ಬರುತ್ತೆ ಅಂತ. ಬಾಲವತ್ ಪಿಶಾಚವತ್ ಉನ್ಮತ್ತವತ್ ಜಡವತ್, ಜಡನೋಪಾದಿಯಲ್ಲಿ, ಬಾಲಕನೋಪಾದಿಯಲ್ಲಿ, ಪಿಶಾಚಿಯೋಪಾದಿಯಲ್ಲಿ, ಉನ್ಮತ್ತನೋಪಾದಿಯಲ್ಲಿ ಈ ಆತ್ಮ ಸಾಕ್ಷಾತ್ಕಾರ ಆದವರು ಕಾಣಿಸಿಕೊಳ್ತಾರೆ. ಶ್ರೀರಾಮಕೃಷ್ಣರು ಬಾಲಕನೋಪಾದಿಯಲ್ಲಿ ಕಾಣಿಸಿಕೊಂಡ್ರು. ಕೊನೆವರೆಗೂ ಕೂಡ ಆ ಬಾಲಕ ಭಾವವನ್ನ ಇಟ್ಕೊಂಡ್ರು. ಆದ್ರಿಂದ ಮಾತ್ರವೇ ನಾವು ಅವ್ರ ಬಳಿಗೆ ಹೋಗೋದಕ್ಕೆ ಸಾಧ್ಯವಾಯಿತು, ಅವರನ್ನು ಭಾವಿಸೋದಕ್ಕೆ ಸಾಧ್ಯವಾಯಿತು. ಅವರೇನಾದರೂ ಆ ಪಿಶಾಚವತ್ತು ನಾಯಿಯೊಂದಿಗೆ ಊಟ ಮಾಡ್ತಕ್ಕಂಥದ್ದನ್ನೇನಾದರೂ ಕಂಡ್ರೆ ನಾವು ಈ ರೀತಿಯಲ್ಲಿ ಅವರನ್ನು ಸ್ವೀಕರಿಸೋದಕ್ಕೆ ಮುಂದಾಗ್ತಿರಲಿಲ್ಲ. ಈಗ ಉದಾಹರಣೆಗೆ ಅವನೇ ಇದ್ನಲ್ಲ, ಅವನ ಹೆಸರನ್ನು ಹೇಳುವವರು ಯಾರಿದ್ದಾರೆ? ಈ ತರದ ಪರಮಹಂಸರು ಬಹಳ ಜನ ಇದ್ದಾರೆ, ಆಗಿ ಹೋಗಿದ್ದಾರೆ. ಆದರೆ ಶ್ರೀರಾಮಕೃಷ್ಣರು ಉದ್ದೇಶಪೂರ್ವಕವಾಗಿ ಆ ಬಾಲಕ ಭಾವವನ್ನು ತಂದುಕೊಂಡು ಇದ್ದಾರೆ. ಅಂತೂ ಅವರ ಅದ್ಭುತ ದರ್ಶನ ಅಂತ ಹೇಳ್ತಕ್ಕಂಥದ್ದು ಅವರ ಇಡೀ ವ್ಯಕ್ತಿತ್ವದಲ್ಲಿ ಕಾಣ್ತಾ ಇದೆ. ಹಸನ್ಮುಖರಾಗಿ ಶೂನ್ಯ ದೃಷ್ಟಿ ಉಳ್ಳವರಾಗಿದ್ದಾರಂತೆ ಮಾಸ್ಟರ್ ಮಹರ್ಷಿಯ ಬರೀತಾನೆ. ಈಗ ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡು ಭಗವತಿಯೊಡನೆ ಮಾತುಕತೆ ಆಡ್ತಿದ್ದಾರೆ. ಹೇಳ್ತಾ ಇದ್ದಾರೆ, ಹೌದು ನನಗೆ ಅರಿತುಕೊಳ್ಳೋದಕ್ಕೆ ಇಚ್ಛೆ ಇಲ್ಲ ಅಮ್ಮ, ನಿನ್ನ ಪಾದಪದ್ಮಗಳಲ್ಲಿ ಶುದ್ಧ ಭಕ್ತಿ ಉಂಟಾಗುವಂತೆ ಆಗಲಿ, ಅಷ್ಟು ಸಾಕು. ತಮಗೆ ತಾವೇ ಮಾತನಾಡಿಕೊಳ್ತಾ ಇದ್ದಾರಂತೆ, ಹೌದು ನನಗೆ ಅರಿತುಕೊಳ್ಳೋದಕ್ಕೆ ಇಚ್ಛೆ ಇಲ್ಲ. ಅರಿತುಕೊಳ್ಳೋದಕ್ಕೆ ಇಚ್ಛೆ ಇಲ್ಲ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ? ಶಾಸ್ತ್ರ, ಶಾಸ್ತ್ರ ಅನಂತವಾಗಿದೆ, ಒಂದು ಜನ್ಮ ಸಾಲದು. ಶಾಸ್ತ್ರಗಳೆಲ್ಲ ಭಗವಂತನ ಅದ್ಭುತ ಮಹಿಮೆಯನ್ನ ಬಗೆ ಬಗೆಯಾಗಿ ವರ್ಣಿಸ್ತಾ ಇವೆ. ಅವುಗಳನ್ನು ಅರಿತುಕೊಳ್ಳೋದ್ರಲ್ಲಿ ಆನಂದ ಇರುತ್ತೆ. ಆದರೂ ಕೂಡ ಅದು ಶಾಸ್ತ್ರ ವ್ಯಸನವಾಗಿಯೇ ಪರಿಣಮಿಸುತ್ತೆ. ಶಾಸ್ತ್ರ ವ್ಯಸನ, ಶಾಸ್ತ್ರ ವ್ಯಸನ ಅಂತ ಒಂದೊಂದು ಒಂದೊಂದು ವ್ಯಸನ ಇರುತ್ತಲ್ಲ ಒಬ್ಬೊಬ್ಬನಿಗೆ, ಈ ಶಾಸ್ತ್ರ ವ್ಯಸನ ಅಂತ ಇರತಕ್ಕಂಥದ್ದು ಅಂಟುಕೊಳ್ಳುತ್ತೆ. ಅದು ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಬಲವಾದಂತಹ ಒಂದು ಆತಂಕ. ಶಾಸ್ತ್ರವೇ ಸಾಕು, ಅನುಭವ ಅವನಿಗೆ ಬೇಕಿಲ್ಲ, ಅಲ್ಲಿಗೆ ನಿಂತು ಬಿಡ್ತಾನ ಅವನು. ಆದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರೆ, ಹೋಗಮ್ಮ ನನಗೆ ಅರ್ಥಕೊಳ್ಳೋದಕ್ಕೆಲ್ಲ ಇಷ್ಟವಿಲ್ಲ, ಈ ಶಾಸ್ತ್ರಕ್ಕೆ ಇಷ್ಟ ಎಲ್ಲ ಓದ್ಕೊಳ್ಳೋದಕ್ಕೆ ಇಷ್ಟವಿಲ್ಲ, ನನಗೆ ನಿನ್ನ ಪಾದಪದ್ಮಗಳಲ್ಲಿ ಶುದ್ಧ ಭಕ್ತಿ ಉಂಟಾಗುವಂತೆ ಮಾಡು. ಅಲ್ಲೇ ಸ್ವಾರಸ್ಯ ಇರೋದು, ನಮ್ಮ ಹೃದಯ ಅಂತ ಹೇಳ್ತಕ್ಕಂಥದ್ದು ಪ್ರೀತಿಯಿಂದ ಭಗವಂತನ ಕಡೆಗೆ ಹರಿಯ ತೊಡಗಿತು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಆನಂದ ಇನ್ಯಾವುದಿದೆ? ಶಾಸ್ತ್ರ ಅನುಭವದಿಂದ, ಶಾಸ್ತ್ರಾಧ್ಯಯನದಿಂದ ಉಂಟಾಗತಕ್ಕಂತಹ, ಶಾಸ್ತ್ರ ಜ್ಞಾನದಿಂದ ಉಂಟಾಗತಕ್ಕಂತಹ ಆನಂದ ಯಾವುದೋ ಒಂದು ಸೂಜಿಯ ಮನೆ ಇದು ಅಷ್ಟೇನೆ. ಈಗ ಮಾಸ್ಟರ್ ಹೇಳ್ತಾ ಇದ್ದಾರೆ, ಕ್ಷೋಭೆ ಕಾಮನೆ ಓದು ಅಂದ್ರೆ ಈ ಅವಸ್ಥೆ. ಕಾಮನೆ, ಶಾಸ್ತ್ರಗಳನ್ನು ಓದಿಕೊಳ್ಬೇಕು, ದೊಡ್ಡ ಪಂಡಿತನಾಗಬೇಕು, ಯಾರೇನು ಕೇಳಿದ್ರು ಅದಕ್ಕೆ ಉತ್ತರ ಕೊಡೋದಕ್ಕೆ ಸಮರ್ಥನಾಗಬೇಕು, ಭಗವಂತನ ಅನಂತವಾದ ವೈಭವವನ್ನು ಈ ಶಾಸ್ತ್ರಗಳ ಮೂಲಕ ನಾನು ನನ್ನ ಬುದ್ಧಿಯಲ್ಲಿ ಸರಿಹಿಡಿದಿಡಬೇಕು ಅನ್ನುವ ಆಸೆ ಇದೆಯಲ್ಲ, ಅದು ಕೊನೆಯ ಆಸೆ. ಅದು ಕ್ಷೋಭೆಯನ್ನೇ ಉಂಟು ಮಾಡಿದೆ ವಿನಃ ಅದರಿಂದ ಸುಖ ಏನೂ ಇಲ್ಲ. ಒಬ್ಬನೊಬ್ಬ ಯುವಕ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಅಂತ ಹೇಳ್ತಕ್ಕಂಥ ಪುಸ್ತಕಗಳನ್ನು ಜೋಡಿಸಿಡಲಾಗಿತ್ತು ಒಂದು ಕಡೆ, ಅದನ್ನು ನೋಡಿಬಿಟ್ಟಿದ್ದೆ ಹೇಳ್ತಾನೆ, ಈ ಪುಸ್ತಕದಲ್ಲಿ ಇರತಕ್ಕಂಥ ವಿಷಯಗಳೆಲ್ಲ ನನ್ನ ತಲೆಯಲ್ಲಿ ಇರೋಕ್ಕೆ ಸಾಧ್ಯವಾಗಿದ್ರೆ ಅಂದ್ಬಿಟ್ಟ ಅವನು. ಅವನು ಆತರ ಹೇಳಿ ಆಗಲಿ 20 ವರ್ಷ ಕಳೆದೋದ್ರು, ನನಗೆ ತಲೆ ಮೇಲೆ ಹೊಡೆದಂತಾಯ್ತು. ಅದೇನು ಶಾಸ್ತ್ರ ಅಲ್ಲ, ಪುರಾಣ ಅಲ್ಲ, ಶಾಸ್ತ್ರ ಪುರಾಣಗಳಾದರೂ ಕೂಡ ಅದೇನು ತಲೆಯಲ್ಲಿ ಇರತಕ್ಕಂತಹದ್ದಲ್ಲ, ತಲೆಯಲ್ಲಿ ಇರಬೇಕಾದದ್ದಲ್ಲ. ತಲೆಯಲ್ಲಿ ಇರಬೇಕಾದದ್ದು ಆ ಶಾಸ್ತ್ರ ಪುರಾಣಗಳಲ್ಲಿ ಏನನ್ನ ಯಾರನ್ನ ಕೊಂಡಾಡಲಾಗಿದೆಯೋ ಅವನ ಮಹಿಮೆ ಅಂತ ಹೇಳ್ತಕ್ಕಂಥ ಅದು ತಲೆಯನ್ನು ಹೃದಯವನ್ನು ತುಂಬಿಕೊಂಡಿರಬೇಕಾದ್ದು. ಅಂಥದ್ರಲ್ಲಿ ಈ ಮನುಷ್ಯ ಯಾರ್ಯಾರ್ದೋ ಎಂಜಲು. ಒಂದು ಲೇಖನ ಅಂತಂದ್ರೇನೋ, ಒಬ್ಬನ ಎಂಜಲು ಅದು, ಅವನು ಮಾನಸಿಕವಾಗಿ ಆಲೋಚನೆ ಮಾಡಿ ಬರೆದಿಟ್ಟಿದ್ದು, ಅವನ ಮನಸ್ಸಿನ ಎಂಜಲು ಅದು. ಅಂಥದ್ದು ಹಲವಾರು ಗ್ರಂಥಗಳು, ಒಂದೊಂದು ಗ್ರಂಥ ಅಂತ ಇರತಕ್ಕಂಥದ್ದು ಈ ಗಾತ್ರ ಇರುತ್ತೆ. ಅದೆಲ್ಲವೂ ನನ್ನ ತಲೆಯಲ್ಲಿ ಇರುವಂತೆ ಆಗಿದ್ರೆ ಅವನು ಸ್ವಲ್ಪ ಓದುವ ಹುಡುಗ, ಓದುವ ಹುಚ್ಚಿನ ಹುಡುಗ. ಆ ಓದುವ ಹುಚ್ಚು ಅಂತ ಹೇಳ್ತಕ್ಕಂಥದ್ದು ಅವನ ಬಾಯಿಯಿಂದ ಈ ಉದ್ಗಾರ ಹೊರಡುವಂತೆ ಮಾಡಿದೆ. ಅದನ್ನು ಕಂಡು ನನಗೆ ಆಘಾತ. ಎಂಥ ಬುದ್ಧಿ ಇವನದ್ದು! ಶ್ರೀರಾಮಕೃಷ್ಣ ಸಂಪರ್ಕಕ್ಕೆ ಬಂದಿದ್ದಾನೆ. ಶ್ರೀರಾಮಕೃಷ್ಣ ಮಂತ್ರ ಉಪದೇಶ ಆಗಿದೆ. ಶ್ರೀರಾಮಕೃಷ್ಣ ಜೀವನ ಸಂದೇಶಗಳನ್ನು ಅಧ್ಯಯನ ಮಾಡಿದ್ದಾನೆ. ಆದರೂ ಕೂಡ ಈ ಶುಷ್ಕ ಜ್ಞಾನಕ್ಕಾಗಿ ಅವನು ಹಾತೊರಿತಾ ಇದ್ದಾನಲ್ಲ. ಕೊನೆಗೂ ಕೂಡ ಅವನು ಕಮ್ಯುನಿಸ್ಟ್ ಆಗಿ ಪರಿವರ್ತನೆ ಹೊಂದಿ ಎಲ್ಲೋ ದೂರು ಹೊರಟೋಗ್ಬಿಟ್ಟ. ನಮ್ಮ ಆಶ್ರಮ ಸಂಪರ್ಕದಿಂದ ದೂರ. ಈ ತರದ ಭಾವನೆಗಳೆಲ್ಲ ಇರತಕ್ಕಂಥ ವ್ಯಕ್ತಿ ಭಗವಂತನಿಂದ ದೂರ ಆಗುವುದಲ್ಲದೆ ಇನ್ನೇನು? ಕ್ಷೋಭೆ ಕಾಮನೆ ಹೋದ ಮೇಲೆ ಮಾತ್ರವೇ ಆ ನಿಜವಾದ ಭಕ್ತಿಯನ್ನು ಜರುತಕ್ಕಂಥದ್ದು ಬರುತ್ತೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಮಾಸ್ಟರ್ ಮಹಾಶಯನಿಗೆ. ಬಳಿಕ ಜಗನ್ಮಾತೆಯೊಂದಿಗೆ ಮಾತನಾಡ್ತಾ ಇದ್ದಾರೆ. ಈಗ ಮಾಸ್ಟರ್ ಮಹಾಶಯನ ಜೊತೆ ಮಾತನಾಡಿದ್ರಂತೆ, ಮರುಕ್ಷಣದಲ್ಲೇ ಜಗನ್ಮಾತೆಯೊಂದಿಗೆ ಮಾತನಾಡ್ತಾ ಇದ್ದಾರಂತೆ. ಅಮ್ಮ, ನನ್ನಿಂದ ಪೂಜಾ ಕಾರ್ಯವನ್ನು ತಪ್ಪಿಸಿಬಿಟ್ಟಿದ್ದೀನಿ, ದಯವಿಟ್ಟು ನೋಡ್ಕೋ ತಾಯೇ. ನನ್ನ ಎಲ್ಲ ಕಾಮನೆಗಳು ಒಂದು ಇಲ್ಲದ ಹಾಗೆ ಬಿಟ್ಟು ಹೋಗುವ ಹಾಗೆ ಮಾಡ್ಬೇಕು ನೀನು. ಪರಮಹಂಸ ಕೇವಲ ಬಾಲಕ, ಬಾಲಕನಿಗೆ ತಾಯಿ ಬೇಡವೆ? ಅದಕ್ಕಾಗಿಯೇ ನೀನು ತಾಯಿ, ನಾನು ಮಗು. ತಾಯಿ ಇಲ್ಲದ ಮಗು ಹೇಗೆ ತಾನೇ ಇರೋದಕ್ಕೆ ಸಾಧ್ಯವಮ್ಮ? ಮಾಸ್ಟರ್ ಮಹಾಶಯ ಬರೀತಾನೆ, ಪರಮಹಂಸರು ಭಗವತಿಯೊಡನೆ ಅಂತಹ ಧ್ವನಿಯಿಂದ ಮಾತನಾಡ್ತಾ ಇದ್ದಾರೆ, ಕಲ್ಲು ಕರಗಿ ಹೋಗಬೇಕು. ಮತ್ತೆ ಭಗವತಿಗೆ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ, ಕೇವಲ ಅದ್ವೈತ ಜ್ಞಾನವೇ, ಕೇವಲ ಅದ್ವೈತ ಜ್ಞಾನವೇ ಹ್ಯಾಕ್ಟು. ಎಲ್ಲಿವರೆಗೆ ನಾನು ಅನ್ನೋದನ್ನ ಇಟ್ಟಿದೀಯೋ ಅಲ್ಲಿಯವರೆಗೆ ನೀನು ಅಂತ ಇದ್ದೇ ಇದೀಯ. ಪರಮಹಂಸ ಬಾಲಕ, ಬಾಲಕನಿಗೆ ತಾಯಿ ಬೇಡವೇ? ಕೇವಲ ಅದ್ವೈತ ಜ್ಞಾನವೇ ಹ್ಯಾಕ್ಟು ಅಂದ್ಬಿಟ್ಟು ಶ್ರೀರಾಮಕೃಷ್ಣ ಚಾಕರ್ಸಿ ಹೋಗಿದ್ದಾರೆ. ಅದ್ವೈತ ಜ್ಞಾನ ಶ್ರೇಷ್ಠ ಅಲ್ವೇ? ನಿಜಕ್ಕೂ ಅದು ಶ್ರೇಷ್ಠವೇ. ಆದರೆ ನಾವು ನಮ್ಮ ಹೃದಯದಿಂದ ಆ ಪರಮಾತ್ಮನನ್ನ ಅಮ್ಮ ಅಂತ ಭಾವಿಸುವಂತಹ ಸ್ಥಿತಿ ಎಷ್ಟು ಮಧುರವಾದದ್ದು ಅಂತ ಅನ್ನೋದನ್ನು ಅನುಭವಿಸಿದಂತಹ ಶ್ರೀರಾಮಕೃಷ್ಣರ ಹೃದಯಕ್ಕೆ ಈ ಅದ್ವೈತ ಜ್ಞಾನ ಅಂತ ಹೇಳ್ತಕ್ಕಂಥದ್ದು ನೀರಸವಾಗಿ ಕಾಣ್ತಾ ಇದೆ. ಒಂದು ಮಾತಿದೆ, ದ್ವೈತಂ ಮೋಹಾಯ ಬೋಧಾತ್ ಪ್ರಾಕ್ ಜಾತೇ ಬೋಧೇ ಮನೀಷಿಣಃ ಭಕ್ತ್ಯರ್ಥಂ ಕಲ್ಪಿತಂ ದ್ವೈತಂ ಅದ್ವೈತಾದಪಿ ಸುಂದರಂ. ದ್ವೈತ ಅಂತ ಹೇಳ್ತಕ್ಕಂಥದ್ದು ಯಾವಾಗ ಇಬ್ಬರು ಅಂತ ಹೇಳ್ತಕ್ಕಂಥ ಭಾವನೆ ಇರುತ್ತೋ ಅಲ್ಲಿವರೆಗೆ ಈ ದ್ವೈತ ಅಂತ ಹೇಳ್ತಕ್ಕಂಥದ್ದು ಇದ್ದೇ ಇರುತ್ತೆ. ನಿಜವಾದ ಜ್ಞಾನ ಅಂತ ಹೇಳ್ತಕ್ಕಂತಹದ್ದು ಬರುವವರೆಗೆ ಈ ದ್ವೈತದ ಸ್ಥಿತಿಯಲ್ಲಿಯೇ ಇರಬೇಕು. ಆ ದ್ವೈತದಲ್ಲಿಯೇ ಗಣಿತಾವಸ್ಥೆ ಬರಬೇಕು. ಮತ್ತು ನಿಜವಾದ ಭಕ್ತಿ ಅಂತ ಹೇಳ್ತಕ್ಕಂತಹದ್ದು ಅಂಕರಿಸುವುದಕ್ಕಾಗಿಯೇ ಈ ಭಕ್ತಿಯ ಕಲ್ಪನೆ ಉಂಟಾಗಿದೆ. ಭಕ್ತಿಯರ್ಥ ಕಲ್ಪಿತಂ ದ್ವೈತಂ, ಪ್ರೇಮ ಭಕ್ತಿ, ಆ ಪ್ರೇಮ ಭಕ್ತಿಯ ಅಭಿವ್ಯಕ್ತಿಗಾಗಿ ಈ ದ್ವೈತದ ಕಲ್ಪನೆ ಉಂಟಾಗಿದೆ. ಆ ಭಕ್ತಿ ಅಂತ ಹೇಳ್ತಕ್ಕಂಥದ್ದು ಎಂಥದ್ದು? ಅದ್ವೈತಾದಪಿ ಸುಂದರಂ, ಅದ್ವೈತಕ್ಕಿಂತಲೂ ಸುಂದರವಾದದ್ದು ಅಂತ. ಆತ್ಮೀಯ ಸ್ನೇಹಿತರಿಬ್ಬರನ್ನ ಭಾವಿಸಿ ನೋಡಿ ನೀವು. ನಿಮ್ಮ ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ಆತ್ಮೀಯ ಸ್ನೇಹಿತರಿದ್ದಾರೆ ಅವ್ರನ್ನ ಕುರಿತಾಗಿ ಭಾವಿಸಿ ನೋಡಿ. ಎಷ್ಟರ ಮಟ್ಟಿಗೆ ಅವರು ಆತ್ಮೀಯರಾಗಬೇಕು ಅಂತ, ಆತ್ಮೀಯರಾಗಿರಬೇಕು ಅಂತಂದ್ರೆ ನೀವು ಏನು ಬೇಕಾದರೂ ಅವ್ರ ಹತ್ರ ಹೇಳಬಹುದು, ಅವರು ಅದನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು. ಅವರದನ್ನು ತಗೊಂಡೋಗಿ ಮೂರನೇ ಅವರಿಗೆ ಹೇಳಬಾರ್ದು. ಅಂತಹ ಆತ್ಮೀಯರ ಸಂಬಂಧ ನಿಮಗೇನಾದರೂ ಪ್ರಾಪ್ತವಾಗಿದೆಯೇ ನೋಡ್ಕೊಳ್ಳಿ. ಕೇಳೋದೆಲ್ಲ ಕೇಳಿಬಿಟ್ಟು ಆಹಾ ಹೌದಪ್ಪ ಹೌದು ಹೌದು ಅಂತೆಲ್ಲ ಹೇಳಿ ಆಮೇಲೆ ಮೂರ್ನಾಲ್ಕು ಜನಗಳಿಗೆ ಹೇಳಿ ಆ ನಾಲ್ಕು ಜನರು ಕೂಡ ಇವನಿಗೆ ಬಂದು ಹೀಗೆಲ್ಲ ಹೇಳಿದಂತೆ ಹೌದಾ ಅಂತ ಕೇಳಿ ಇವನಿಗೆ ಎದೆ ಒಡೆದು ಹೋಗುವಂತಹ ಸಂದರ್ಭ. ಅದಕ್ಕೆ ನಾನು ಒಂದು ಅಂತರ್ವಲಯ ಅಂತರ್ವಲಯ ಅಂತ ಮಾಡಿಕೊಂಡಿದ್ದೇನೆ. ಅವರಿಗೆ ಸಣ್ಣ ಸಣ್ಣ ಗುಟ್ಟನ್ನು ಬಿಟ್ಕೊಡ್ತೀನಿ ಮೊದಲು. ನೋಡು ಇವನು ಯಾರಿಗೂ ಹೇಳಬಾರದು ಗೊತ್ತಾಯ್ತಾ, ಅಂಥದ್ದು ನಿನಗೆ ಹೇಳ್ತಾ ಇದ್ದೀನಿ ನಾನು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತೀನಿ. ಇದು ಯಾರಿಗೆ ಹೇಳಿದ್ರು ಏನು ಅಪಾಯ ಇಲ್ಲ ಅಂತ. ಯಾತಕ್ಕೆ ಆತರ ಗುಟ್ಟಾಗಿ ಹೇಳ್ತಾ ಇದ್ದು ನಿನಗೆ ಅಂತ ಹೇಳಿದ್ರೆ ಅವನು ಪರೀಕ್ಷೆ ಮಾಡೋಕ್ಕೋಸ್ಕರ ಅವನು ಆ ಗುಟ್ಟನ ಕೊನೆವರೆಗೂ ಇಟ್ಕೊಂಡಿರ್ತಾನ ನೋಡೋಣ ಅಂತ ಹೇಳ್ಬಿಟ್ಟಿರ್ತೀನಿ. ಅವನು ಬಹಳ ಆನಂದದಿಂದ ಕೇಳ್ತಾನೆ, ಆಗ್ಲಿ ಆಗ್ಲಿ ನಾನು ಯಾರಿಗೂ ಹೇಳೋದಿಲ್ಲ. ಅವನು ಬಹಳ ಸಂತೋಷದಿಂದ ಕೇಳ್ತಾನೆ, ಯಾಕಂದ್ರೆ ನನಗೆ ಮಾತ್ರ ಹೇಳ್ತಾ ಇದಾರಲ್ಲ ಇದನ್ನ. ಆಮೇಲೆ ಒಂದು ತಿಂಗಳಾದ್ಮೇಲೆ ಒಂದು ವಾರ ಎರಡು ವಾರ ಸಹಿಸ್ಕೊಂಡಿರ್ತಾನೆ ಅವನು ಒಳಗಡೆ ಇಟ್ಕೊಂಡಿರ್ತಾನೆ. ಆಮೇಲೆ ಅವನಿಗೆ ಅನಿಸ್ತದೆ, ಛೇ ನಾನೊಬ್ಬನೇ ಇದನ್ನು ಅನುಭವಿಸಿದ ಹೇಗಿರುತ್ತೆ ಅಂತ. ಅವನ ಸ್ನೇಹಿತರೆಲ್ಲ ಇರ್ತಾರಲ್ಲ ಕೆಲವರು, ಬೇರೆ ಸ್ನೇಹಿತರು ಕೂಡ ಇರ್ತಾರಲ್ಲ, ಅವ್ರ ಹತ್ರ ಬಾಯ್ಬಿಡ್ತಾನೆ ಅದನ್ನ. ಆ ಸ್ನೇಹಿತರು ಅವರಿಗೆ ಇವನು ಹೇಳಿರಲಿಲ್ಲ ಯಾರಿಗೆ ಹೇಳಬೇಡ ಅಂತ, ಸುಮ್ಮನೆ ಕೇಳ್ಕೋ ಅಷ್ಟೇ. ಅವನು ಕೇಳಿದವನು ಅವರೆಲ್ಲ ಹಲವಾರು ಜನರಿಗೆ ಹೇಳ್ತಾರೆ. ಆಮೇಲೆ ನನಗೆ ಬರುತ್ತೆ, ಓಹೋ ಇವನ ಕೈಲಿ ಗುಟ್ಟಿಟ್ಕೊಳ್ಳಲು ಸಾಧ್ಯವಿಲ್ಲ ಅಂತ ನಾನು ತೀರ್ಮಾನ ಮಾಡಿ ಅವನು ಬಿಟ್ಬಿಡ್ತೀನಿ. ಅಂತರಂಗದ ವಲಯದಿಂದ ಬಹಳ ದೂರಕ್ಕೆ ಹೋಗ್ಬಿಡ್ತಾನ, ಹೊರವಲಯಕ್ಕೆ ಸೇರ್ಕೊಳ್ತಾನ. ಅಂತರಂಗದ ವಲಯ ಅಂತ ಹೇಳಿದ್ರೆ ಗುಟ್ಟನ್ನು ಬಿಟ್ಟುಕೊಡ್ಲೇಬಾರದು. ಪರಮಾತ್ಮನ ಸಂತ ಭಕ್ತರು, ಸಂತ ಭಕ್ತರು ಅಂತ ಯಾರಿದ್ದಾರೋ ಅವರಿಗೆ ಪರಮಾತ್ಮನ ಎಲ್ಲ ವಿಚಾರಗಳು ಗೊತ್ತಿರುತ್ತೆ. ಆದರೆ ಜಗತ್ತಿನ ಜನರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವರು ಬಿಟ್ಟುಕೊಡ್ತಾರೆ. ಯಾಕೆ? ಬಾಕಿ ಉಳಿದದ್ದೆಲ್ಲ ಪರಮಾತ್ಮನ ರಹಸ್ಯಗಳು. ಅದೆಲ್ಲ ಸ್ವಯಂ ಪರಮಾತ್ಮ ಈ ಸಂತರಿಗೆ ತನ್ನ ಗುಟ್ಟುಗಳನ್ನೆಲ್ಲವನ್ನು ಬಿಟ್ಟುಕೊಡ್ಬೇಕಾದ್ರೂ ಕೂಡ ಎಷ್ಟು ಸತಾಯಿಸಿರ್ತಾನೆ. ನಾನು ಮಾಡಿದಾಗೆ ನಿನ್ನೆ ಸಣ್ಣ ಸಣ್ಣ ಗುಟ್ಟುಗಳನ್ನೆಲ್ಲ ಕೊಟ್ಟು ಅವರು ಅದನ್ನ ಹಲವಾರು ಜನಿಗೆ ಹೇಳ್ತಾನೋ ಇಲ್ಲೋ ನೋಡಿ, ಆಮೇಲೆ ತನ್ನ ಮಾತ್ರವಾದ ಅದ್ಭುತ ರಹಸ್ಯಗಳನ್ನೆಲ್ಲ ಬಿಟ್ಟುಕೊಡೋದವನು. ಸಣ್ಣ ಪುಟ್ಟ ಆಧ್ಯಾತ್ಮಿಕ ಅನುಭವಗಳಾದ್ರೆ ಮನುಷ್ಯ ಅದನ್ನು ಹೇಳಿದ್ದೂ ಹೇಳಿದ್ದೆ, ನನಗೆ ಇಂಥದ್ದೊಂದಾಯ್ತು, ನನಗೆ ಇಂಥದ್ದೊಂದಾಯ್ತು ಅಂತ. ಆಗ ದೇವರು ಆಜ್ಞೆ ಮಾಡ್ತು, ಓಹೋ ಇದನ್ನೇ ನೀನು ಇಟ್ಕೊಳ್ಳಕ್ಕೆ ಶಕ್ತಿ ಇಲ್ಲ, ಇನ್ನು ಇನ್ನು ದೊಡ್ಡ ದೊಡ್ಡ ಅನುಭವ ಎಲ್ಲ ಕೊಟ್ರೆ. ಆ ಹೃದಯ ಮಾಡಿದಲ್ಲ ಹೃದಯ, ಹೃದಯ ರಾಮ ಅವನಿಗೆ ಆ ಮಹಾಜ್ಞಾನಿ ಆಗಲೇ ಹೇಳಿದ್ದಲ್ಲ, ಮಹಾಜ್ಞಾನಿ ಎಂಜಲು ತಿಂದಂತಹ ಮಹಾಜ್ಞಾನಿ, ಪಿಶಾಚವತಿ ಇದ್ದಂತಹ ಮಹಾಜ್ಞಾನಿ ಅದನ್ನು ನೋಡ್ಬಿಟ್ಟಿದ್ದೆ. ಶ್ರೀರಾಮಕೃಷ್ಣಿಗೆ ಬಂದು ಅಪೀಲ್ ಮಾಡಿಕೊಡ್ತಾನೆ, ನನಗೂ ಅಂಥದ್ದೇ ಒಂದು ಜ್ಞಾನ ಒಂದು ಯಾಕೆ ಮಾಡಿಕೊಡ್ಬಾರ್ದು ನೀವು ಅಂತ. ನಿಮ್ ಜೊತೆ ನಾನು ಇದ್ಕೊಂಡು ಎಷ್ಟು ಸೇವೆ ಮಾಡಿದ್ದೀನಿ, ನಾನು ಕೊಡಿ ಆ ಜ್ಞಾನವನ್ನು ಕೊಡಿ ನನಗೆ ಅಂತ ಪೀಡಿಸ್ತಾನೆ. ಆಗ ಶ್ರೀರಾಮಕೃಷ್ಣ ಆಗ್ಲಿ ತುಂಬಾ ಸೇವೆ ಮಾಡಿದ್ದಾನೆ ಅಂತ ಸ್ವಲ್ಪ ಅವನ ಹೃದಯವನ್ನು ಮುಡ್ತಾರೆ. ಜಾಗೃತವಾಯಿತು ನೋಡಿ, ಎಂತಹ ಅದ್ಭುತವಾದಂತಹ ಜ್ಞಾನ, ಆನಂದ, ಆವೇಗ, ಭಾವ ಜಾಗೃತವಾಗ್ಬಿಡ್ತು. ಅವನಿಗೆ ಎಲ್ಲವೂ ದಿವ್ಯವಾಗಿ ಕಾಣ್ತೊಡಗಿತು, ತಾನೂ ದಿವ್ಯವಾಗಿ ಕಾಣ್ತಾ ಇದ್ದಾನೆ, ಶ್ರೀರಾಮಕೃಷ್ಣ ದಿವ್ಯವಾಗಿ, ಸುತ್ತಮುತ್ತ ಇರತಕ್ಕಂತಹ ವ್ಯಕ್ತಿಗಳೆಲ್ಲವೂ ಕೂಡ ದಿವ್ಯವಾಗಿ ಸ್ಪಷ್ಟ ಗೋಚರವಾಗ್ತಾ ಇದೆ. ಓಹೋ ಇವನನ್ನು ಹೀಗೆ ಬಿಟ್ರೆ ಎಲ್ಲ ಒಂದು ಮಾಡಿಬಿಡ್ತಾನೆ ಅಂತ ಶ್ರೀರಾಮಕೃಷ್ಣ ಮತ್ತೊಮ್ಮೆ ಆ ಹೃದಯವನ್ನು ಮುಟ್ಟಿದ್ರು. ಪುನರಪಿ ಮೋಷಿಕೋ ಭವ, ಮೊದಲು ಹೇಗಿದ್ನೋ ಹಾಗೆ ಆಗ್ಬಿಟ್ಟ. ಆದ್ರಿಂದ ಇದೆಲ್ಲ ಅದ್ಭುತವಾದಂತಹ ವಿಚಾರಗಳು, ಒಮ್ಮೆಲೆ ಅರಿಯೋದಕ್ಕೆ ಸಾಧ್ಯವಿಲ್ಲಿರ್ತಕ್ಕಂಥವುಗಳು. ಅರಿಯಬೇಕಾದ್ರೆ ಆ ಹೃದಯ ಅಂತ ಹೇಳ್ತಕ್ಕಂಥದ್ದು ಅಷ್ಟು ಪರಿಪಾಕಗೊಳ್ಳಬೇಕು. ಶ್ರೀರಾಮಕೃಷ್ಣ ಅದನ್ನ ಹೇಳ್ತಾರೆ, ಎಲ್ಲಿಯವರೆಗೆ ನಾನು ಅಂತ ಹೇಳ್ತಕ್ಕಂಥ ಅದನ್ನ ಇಟ್ಟಿದೀಯೋ ಅಲ್ಲಿವರೆಗೆ ನೀನು ಇದ್ದೀಯ ಪರಮಹಂಸ ಬಾಲಕ, ಬಾಲಕನಿಗೆ ತಾಯಿ ಬೇಡವೇ ಅಂತ ಹೇಳ್ತಕ್ಕಂಥ ಈ ಒಂದು ಸ್ಥಿತಿಯನ್ನ ಬಹಳ ಪ್ರಚಲಿತಗೊಳಿಸ್ತಾರೆ, ಪ್ರಚಲಿತಗೊಳಿಸ್ತಾರೆ. ಎಲ್ಲರೂ ತಿಳ್ಕೊಳ್ಳಿ ಈ ಒಂದು ರಹಸ್ಯವನ್ನು, ಭಗವಂತ ಜಗನ್ಮಾತೆ ನಾವು ಮಕ್ಕಳು ಅಂತ ಹೇಳ್ತಕ್ಕಂಥ ಈ ಭಾವದಿಂದ ಬಹಳ ಸುಲಭವಾಗಿ ಅವಳ ಬಳಿ ಸಾರಬಹುದು ಮತ್ತು ಹೆಚ್ಚಿನ ರಹಸ್ಯವನ್ನೆಲ್ಲ ಅವಳಿಂದ ತಿಳಿದುಕೊಳ್ಳಬಹುದು. ಆದರೆ ಮೊದಲು ಈ ಭಾವವನ್ನು ಅನ್ವಯಿಸಿಕೊಳ್ಳಬೇಕು ಅಂತನ್ನೋದನ್ನು ಸೂಚಿಸ್ತಾರೆ. ಈಗ ಮಾಸ್ಟರ್ ಮಹಾಶಯ ಬರೀತಾನೆ, ಮಾಸ್ಟರ್ ಆಶ್ಚರ್ಯಚಕಿತನಾಗಿ ಪರಮಹಂಸರ ಈ ದೇವ ದುರ್ಲಭ ಅವಸ್ಥೆಯನ್ನು ನೋಡ್ತಾ ಇದ್ದಾನೆ. ಆತ ತನಗೆ ತಾನೇ ಹೇಳಿಕೊಡ್ತಾ ಇದ್ದಾನೆ. ಪರಮಹಂಸರು ಅಹೇತುಕ ಕೃಪಾ ಸಿಂಧು, ಭಗವಂತನಲ್ಲಿ ಭಕ್ತರಿಗೆ ಶ್ರದ್ಧೆ ಉಂಟಾಗುವಂತೆ ಮಾಡುವುದಕ್ಕೆ, ಆತ್ಮ ಜಾಗೃತಿಯನ್ನು ಉಂಟಾಗುವಂತೆ ಮಾಡುವುದಕ್ಕೆ, ಜೀವ ಶಿಕ್ಷಣ ನೀಡುವುದಕ್ಕಾಗಿ ಗುರುರೂಪರಾದ ಶ್ರೀರಾಮಕೃಷ್ಣರಿಗೆ ಈ ಪರಮಹಂಸಾವಸ್ಥೆ ಬಂದಿದೆ ಅಂತ ಈ ರೀತಿಯಲ್ಲಿ ಭಾವಿಸ್ತಾನೆ ಆತ. ಈಗ ಮಾಸ್ಟರ್ ಮಹಾಶಯ ಮತ್ತೆ ಭಾವಿಸ್ತಾ ಇದ್ದಾನಂತೆ. ಪರಮಹಂಸರು ಹೇಳ್ತಾ ಇದ್ದಾರೆ, ಅದ್ವೈತ ನಿತ್ಯಾನಂದ ಚೈತನ್ಯ ಅಂತ. ಅಂದ್ರೆ ಅದ್ವೈತ ಜ್ಞಾನ ಉಂಟಾಯಿತು ಅಂದ್ರೆ ಆತ್ಮ ಜಾಗೃತಿ ಉಂಟಾಗುತ್ತೆ, ಅನಂತರವೇ ನಿತ್ಯಾನಂದ ದೊರೆಯುತ್ತೆ ಅಂತ. ಪರಮಹಂಸರು ಅದ್ವೈತ ಜ್ಞಾನವನ್ನು ಪಡೆದುಕೊಳ್ಳೋದಷ್ಟೇ ಅಲ್ಲ, ನಿತ್ಯಾನಂದ ಅವಸ್ಥೆಯಲ್ಲೂ ಕೂಡ ಇದ್ದಾರೆ. ಜಗನ್ಮಾತೆಯ ಪ್ರೇಮಾನಂದದಿಂದ ಯಾವಾಗ ನೋಡಿದ್ರೂ ತುಂಬಿ ತುಳುಕಾಡ್ತಾ ಇದ್ದಾರೆ, ಪ್ರೇಮೋನ್ಮತ್ತರಾಗಿದ್ದಾರೆ ಅಂತ ಈ ರೀತಿಯಲ್ಲಿ ಭಾವಿಸ್ತಾ ಇದ್ದಾನೆ. ಶ್ರೀರಾಮಕೃಷ್ಣನ ಜೊತೆಯಲ್ಲೇ ಇದ್ದು 24 ಗಂಟೆ ಜೊತೆಯಲ್ಲೇ ಇದ್ದು ಅವರ ಆ ನಿತ್ಯಾನಂದವನ್ನ ಕಂಡು ಕಂಡು ಕಂಡು ಕಂಡು ಭಾವಿಸ್ತಾ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಹಾಜರ ಈಗ ಪರಮಹಂಸರ ಈ ಅವಸ್ಥೆಯನ್ನ ನೋಡಿ ಕೈ ಮುಗಿದು ಆಗಾಗ ಹೇಳ್ತಾ ಇದ್ದಾನೆ, ಧನ್ಯ ಧನ್ಯ ಅಂತ. ಹಾಜರ ಕೂಡ ಶ್ರೀರಾಮಕೃಷ್ಣರ ಆ ದಿವ್ಯಾವಸ್ಥೆಯನ್ನು ಕಂಡು ಹೇಳ್ತಾ ಇದ್ದಾನಂತೆ, ಧನ್ಯ ಧನ್ಯ ಅಂತ. ಮರುಕ್ಷಣಕ್ಕೆ ಯಥಾವತ್ ಆಗ್ಬಿಡ್ತಾನೆ, ಆ ವಿಚಾರ ಬೇರೆ. ಆದರೆ ಆ ಒಂದು ಅದ್ಭುತವಾದಂತಹ ದೃಶ್ಯವನ್ನು ಕಾಣೋದಕ್ಕಾದ್ರೂ ಅವನ ಭಾಗ್ಯ ಇತ್ತಲ್ಲ ಅವನಿಗೆ. ಕಂಡು ಮಧ್ಯ ಅದು ಅವನ ಅನುಭವಕ್ಕೆ ಬಂದು ಧನ್ಯ ಧನ್ಯ ಅಂತ ಆದ್ರೂ ಹೇಳಿದ್ನಲ್ಲ. ಆದರೆ ಶ್ರೀರಾಮಕೃಷ್ಣ ಮಾತ್ರ ಅವನು ಹೇಳಿದ ಮಾತನ್ನು ಕೇಳ್ಕೊಂಡು ಹೇಳ್ತಾರೆ, ನಿನ್ನಲ್ಲಿ ಶ್ರದ್ಧೆ ಅನ್ನೋದೇ ಇಲ್ಲ ಕಣೋ. ಆದ್ರೆ ನೀನು ಇಲ್ಲಿ ಇದ್ದಿ ಹೇಗೆ ಅಂತಂದ್ರೆ ಜಟಿಲೆ ಕುಟಿಲೆ ಎಲ್ಲ ಇರುದಿಲ್ವೇ, ಹಾಗೆ ಲೀಲೆಗೆ ಕಳೆ ಕೊಡೋದಕ್ಕೋಸ್ಕರ. ಲೀಲೆ ಅಂತಂದ್ರೆ ಒಂದು ನಾಟಕ, ಒಂದ್ ಸಮೂಹ, ಒಂದ್ ಸಮಾರಂಭ ಏನಾರಿತ್ತು ಅಂತಂದ್ರೆ ಎಲ್ಲ ಶಾಸ್ತ್ರೋಕ್ತವಾಗಿ ಗಂಭೀರವಾಗಿ ನಡೀತಾ ಇತ್ತು ಅಂತಂದ್ರೆ ಅದೆಷ್ಟು ಸ್ವಾರಸ್ಯವಾಗಿರಲಿಲ್ಲ. ಅಲ್ಲಿ ಇಬ್ಬರು ತರಲೆಗಳಿಬ್ರು ಸೇರ್ಕೊಳ್ಬೇಕು, ಅವ್ರು ಏನಾರು ಚೇಷ್ಟೆಗಳು ಮಾಡ್ತಾನೆ ಇರಬೇಕು. ಅದನ್ನ ನೋಡ್ಬಿಟ್ಟು ಏನಾಯ್ತಂತೆ ಅಂತ ಕೇಳಬೇಕು. ಅದು ಹಾಗಂತೆ ಹಾಗಲ್ವಂತೆ ಹೀಗಂತೆ ನೋಡಿ ಅವರಿಬ್ರು ಅಂತಂದ್ಬಿಟ್ಟಿದೆ. ಈ ರೀತಿಯಲ್ಲಿ ಒಂದ್ ಸ್ವಲ್ಪ ಇರಬೇಕು, ಆಗ ಅಸಲು ಜುಮ್ ಜುಮ್ ಜುಮ್ ಅಂತಿರ್ತಾ ಇರುತ್ತೆ. ಸೊ ಲೀಲೆಗೆ ಕಳೆ ಕೊಡುವುದಕ್ಕೋಸ್ಕರ ನೀನು ಇಲ್ಲಿ ಆ ಜಟಿಲೆ ಕುಟಿಲೆ ಇರೋ ಉಪಾಧಿಯಲ್ಲಿ ಇಲ್ಲಿ ಇದೆಯಾ ಅಂತ ಹೇಳ್ತಾರೆ. ಅಪರಾಹ್ನದಲ್ಲಿ ಮಾಸ್ಟರ್ ಮಾಷಿಯ ಬರೀತಾನೆ. ಅಪರಾಹ್ನದಲ್ಲಿ ಮಾಸ್ಟರ್ ಮಾಷಿಯ ಏಕಾಕಿಯಾಗಿ ಉದ್ಯಾನವನದಲ್ಲಿ ತಿರುಗಾಡ್ತಾ ಇದ್ದಾನೆ. ಪರಮಹಂಸರ ಈ ಅದ್ಭುತ ಅವಸ್ಥೆಯ ಸಂಬಂಧವಾಗಿ ಭಾಗವಹಿಸ್ತಾ ಇದ್ದಾನೆ, ತನಗೆ ತಾನೇ ಹೇಳ್ಕೊಳ್ತಾ ಇದ್ದಾನೆ. ಕ್ಷೋಭೆ ಕಾಮನೆ ಹೋದ್ರೆ ಈ ಅವಸ್ಥೆ ಅಂತ ಪರಮಹಂಸರು ಯಾಕೆ ಹೇಳಿದ್ರು? ಈ ಗುರುರೂಪದ ರಾಮಕೃಷ್ಣರು ಯಾರಿರ್ಬೋದು? ಸಾಕ್ಷಾತ್ ಭಗವಂತನೇ ನಮಗಾಗಿ ಇವರ ರೂಪದಲ್ಲಿ ದೇಹಧಾರಣೆ ಮಾಡಿಕೊಂಡು ಬಂದಿದ್ದಾನೇನೋ? ಪರಮಹಂಸರೇ ಹೇಳ್ತಾ ಇದ್ದಾರೆ, ಈಶ್ವರ ಕೋಟಿ ಅವತಾರಾದಿ ಆಗದೇ ಇತ್ತು ಅಂದ್ರೆ ಜಡ ಸಮಾಧಿ ಅಂತ ಹೇಳ್ತಕ್ಕಂಥದ್ರಿಂದ ಹಿಂತಿರುಗಿ ಬರುವುದಕ್ಕೆ ಆಗುದಿಲ್ಲ ಅಂತ. ಅಂದ್ರೆ ಇಲ್ಲಿ ಮಾಸ್ಟರ್ ಮಾಷ ಏನ್ ಹೇಳ್ತಾ ಇದ್ದಾನೆ, ಮತ್ತೆ ಮತ್ತೆ ಸ್ಪಷ್ಟಪಡಿಸಿಕೊಳ್ತಾ ಇದ್ದಾನೆ ಏನು ಅಂತಂದ್ರೆ, ಶ್ರೀರಾಮಕೃಷ್ಣರು ಅವತಾರ ಪುರುಷರೇ ಹೌದು ಅಂತ ಅನ್ನೋದನ್ನ ತನ್ನ ಮನಸ್ಸಿಗೆ ಸ್ಪಷ್ಟಪಡಿಸಿಕೊಳ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ಸ್ಪಷ್ಟಪಡಿಸಿಕೊಳ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ, ಪರಮಾಂಶರೇ ಹೇಳಿದ್ರಲ್ಲ ಈಶ್ವರ ಕೋಟಿ ಅವತಾರಾದಿ ಇಂಥವರೇ ಆಗದೇ ಇತ್ತು ಅಂದ್ರೆ ಅವರು ಜಡ ಸಮಾಧಿಯಿಂದ ಹಿಂತಿರುಗಿ ಬರೋದಕ್ಕಾಗುವುದಿಲ್ಲ ಅಂತ. ಒಂದೋ ಈಶ್ವರ ಕೋಟಿಯಾಗಿರಬೇಕು, ಇಲ್ಲದಿದ್ರೆ ಅವತಾರ ಪುರುಷರೇ ಆಗಿರಬೇಕು, ಆ ಸಮಾಧಿ ಸ್ಥಿತಿಯಿಂದ ಕೆಳಗಿಳಿದು ಬರಬೇಕಾದ್ರೆ ಅಂತ. ಲೋಕ ಶಿಕ್ಷಣಕ್ಕಾಗಿ ಶರೀರ ಧಾರಣೆ ಮಾಡಿಕೊಂಡು ಇರಬೇಕಾದ್ರೆ ಸಮಾಧಿ ಸ್ಥಿತಿಯಿಂದ ಕೆಳಗೆ ಬರಬೇಕು. ಸಾಮಾನ್ಯ ಜೀವರು ಖಂಡಿತವಾಗಿ ಕೆಳಗಿಳಿದು ಬರೋದಕ್ಕೆ ಸಾಧ್ಯವಿಲ್ಲ, ಶರೀರವನ್ನು ಬಿಟ್ಟು ಆ ಆನಂದದಲ್ಲೇ ಲೀನವಾಗಿ ಹೋಗಿಬಿಡ್ತಾರೆ. ಆದರೆ ಅವತಾರ ಪುರುಷರು ಈಶ್ವರ ಕೋಟಿಗಳು ಮಾತ್ರ, ಈಶ್ವರ ಕೋಟಿಗಳು ಅಂದರೆ ಆ ಅವತಾರ ಪುರುಷರ ಅಥವಾ ಭಗವಂತನ ಆಜ್ಞಾವರ್ತಿಗಳು ಅವರ ಇಚ್ಛೆಗೆ ಅನುಸಾರವಾಗಿ ಸಮಾಧಿಯಿಂದ ಕೆಳಕ್ಕಿಳಿದು ಬರಬಲ್ಲರು. ಕೆಳಗಿಳಿದು ಬಂದು ಆ ಭಗವದ್ ಆನಂದದ ಮಹಿಮೆಯನ್ನ ಸಾಮಾನ್ಯ ಜನರೆಲ್ಲರಿಗೂ ಕೂಡ ಹೇಳ್ತಾ ಇರ್ತಾರೆ. ಸ್ವಯಂ ಅವತಾರ ಪುರುಷರು ಕೂಡ ಅದೇ ಕಾರ್ಯವನ್ನೇ ಮಾಡ್ತಾರೆ. ಶ್ರೀರಾಮಕೃಷ್ಣರು ಕೂಡ ಆ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಿಂದ ಕೆಳಗಿಳಿದು ಬಂದದ್ದನ್ನು ನೋಡಿದ್ರೆ ಗೊತ್ತಾಗುತ್ತದೆ, ಇವರು ಖಂಡಿತವಾಗಿ ಅವತಾರ ಪುರುಷರೇ ನಿಜ ಅಂತ. ಈ ರೀತಿಯಲ್ಲಿ ಆತ ಭಾವಿಸ್ತಾ ಇದ್ದಾನೆ. ಇದು ಬಹಳ ಮುಖ್ಯವಾದ್ದು. ಕೇಳೋದೆಲ್ಲ ಕೇಳಿ ಆದ್ಮೇಲೆ ಕೇಳಿದವರು ಭಾವಿಸಬೇಕು. ಶ್ರವಣ ಮನನ ನಿಧಿಧ್ಯಾಸನ ಅಂತ ಉಪನಿಷತ್ತೇ ಆ ಒಂದು ತಂತ್ರವನ್ನ ಹೇಳಿಕೊಡುತ್ತೆ. ಕೇಳಿದ್ದನ ಮನಸ್ಸಿನಲ್ಲೇ ಮೆಲುಕಾಗ್ತಾ ಇರಬೇಕು. ತನ್ನ ಮೂಲಕ ನಾವು ಧ್ಯಾನ ಮಾಡುವವರಿಗಿಂತ ಹೆಚ್ಚು ಆನಂದವನ್ನು ಅನುಭವಿಸುವುದಕ್ಕೆ ಸಮರ್ಥರಾಗುತ್ತೇವೆ. ಧ್ಯಾನ ಅಂತ ಕುಳಿತವರು ಕೂಡ ಹೀಗೆ ನೆಟ್ಟು ಕುಳಿತುಕೊಂಡು ಎರಡೇ ನಿಮಿಷ, ಮೂರನೇ ನಿಮಿಷದೊತ್ತಿಗೆ ಸ್ವಲ್ಪ ಮುಂದೆ, ಆಮೇಲೆ ಇನ್ನೂ ಸ್ವಲ್ಪ ಮುಂದೆ, ನಾಗರಹಾವು ಎಡೆ ತೂಗಿದ ಹಾಗೆ ತೂಗಿ ತೂಗಿ ತೂಗಿ ತೂಗಿ ತೂಗಿ ಕೆಲವರು ಹಾಗೆ ಬಿದ್ದು ಹೋಗೋದು ಉಂಟು. ಬಿದ್ದು ಮಲಕೊಂಡು ಹಾಗೇ ಮಲಕೊಂಡು ಅರ್ಧ ಗಂಟೆ ಆದ್ಮೇಲೆ ಆಹಾ ಎಂತ ಧ್ಯಾನ, ಪ್ರಪಂಚವೇ ಮರೆತು ಹೋಗ್ಬಿಟ್ಟಿದ್ ಸ್ವಾಮೀಜಿ ನಮಗೆ ಅಂತ ಕೂಡ ಹೇಳುವವರುಂಟು. ಅದರಿಂದ ಧ್ಯಾನದಲ್ಲಿ ಆನಂದ ಬರಬೇಕಾದ್ರೆ ಮನಸ್ಸು ಎಚ್ಚರವಾಗಿರಬೇಕು. ಹಾಗಿದ್ರೆ ಮಾತ್ರ ಆನಂದ ಬರಲು ಸಾಧ್ಯವಾಗುತ್ತೆ. ನಿದ್ರಾಸ್ತಿ ಏನು, ಕೆಲವರು ಭೂಪುರ ಇದ್ದಾರೆ, ಈ ಕೂತ್ಬಿಟ್ರು ಅಂದ್ರೆ ಏನು ಸಮಾಧಿಸ್ತ್ರೇ ಆಗಿ ಕೂತಿದಾರೋ ಅನ್ನೋ ಹಾಗಿರುತ್ತೆ. ಎಷ್ಟು ಚೆನ್ನಾಗಿ ಅಭ್ಯಾಸವಾಗಿರುತ್ತೆ ಅವ್ರ ಶರೀರಕ್ಕೆ ಅಂದ್ರೆ ಹಾಗೆ ನೆಟ್ಟು ಕೂತ್ಕೊಂಡು ಸ್ವಲ್ಪ ಅಲ್ಲಾಡ್ದೇನೆ ನಿದ್ರೆ ಮಾಡಿಕೊಳ್ಳಿ. 10 ವರ್ಷ 15 ವರ್ಷ ಇದೇ ರೀತಿಯಲ್ಲಿ ಧ್ಯಾನ ಮಾಡಿದವ್ರನ್ನ ನಾನು ನೋಡಿದ್ದೀನಿ. 30 ವರ್ಷಗಳಿಂದ ಈ ಆಶ್ರಮದಲ್ಲಿ ಇದ್ದೀನಲ್ಲ ನಾನು, ಸಾಕ್ಷೀಭೂತನಾಗಿ ನಿಂತಿದ್ದೀನಲ್ಲ. ಆದ್ರಿಂದ ಇದು ಕೂಡ ಸಿದ್ಧಿ, ದೊಡ್ಡ ಸಿದ್ಧಿ. ಯಾಕಂದ್ರೆ ಕೂತ್ಕೊಂಡು ನಿದ್ರೆ ಮಾಡೋದಾದ್ರೆ ಸಾಮಾನ್ಯವೇ, ಆದ್ರೆ ಆ ಬಗೆಯ ನಿದ್ರೆ ತಿಳಿತಕ್ಕಂಥದ್ದು ಜಡತೆಯನ್ನು ತಂದುಕೊಡುತ್ತದೆ ವಿನಃ ಜ್ಞಾನವನ್ನು ತಂದುಕೊಡೋದಿಲ್ಲ. ಅದೆಲ್ಲಕ್ಕಿಂತ ಹೆಚ್ಚು ಶ್ರೇಷ್ಠವಾದದ್ದು ಈ ಅವತಾರ ಪುರುಷರ ದಿವ್ಯ ಲೀಲೆಗಳನ್ನು ಓದುತ್ತಾ ಓದುತ್ತಾ ಓದುತ್ತಾ, ಮನನ ಮಾಡ್ತಾ ಮಾಡ್ತಾ ಮಾಡ್ತಾ, ಶ್ರವಣ ಮಾಡ್ತಾ ಮಾಡ್ತಾ, ಪರಸ್ಪರ ಮಾತಾಡ್ತಾ ಮಾತನಾಡ್ತಾ, ಏನ್ ಅದ್ಭುತ ಏನ್ ಅದ್ಭುತ ಅಂತ ಮಾತಾಡ್ತಾ ಇತ್ತ ಹಾಗೆ ಕಣ್ಣೀರು ಸುರಿಸ್ತಾ ಇತ್ತು ಅಂತ ಹೇಳಿದ್ರೆ ಎಂಥ ಆನಂದ. ಇಂಥ ಒಂದು ಆನಂದವನ್ನು ಕರುಣಿಸಿಕೊಟ್ಟಿದ್ದಾನೆ ನಮಗೆ ಮಾಸ್ಟರ್ ಮಹರ್ಷಿ, ಅವನಿಗೆ ಎಷ್ಟು ಧನ್ಯವಾದಗಳನ್ನು ಅರ್ಪಿಸಿದ್ರು ಸಾಲದು ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನ ದಿನ ಶ್ರೀರಾಮಕೃಷ್ಣದ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.